ಷಡ್ಗ ಸಂಪತ್ತಿ ಮುಕ್ಷುತ್ವಮಿತಿ ಸ್ಫುಟಂ. ಮನೀಷಿಭಿಃ ಪರಿಗಣ್ಯತೆ, ತಿಳಿದವರಿಂದ ಈ ಪ್ರಕಾರ ಲೆಕ್ಕಾಚಾರ ಆಗಿದೆ. ತಿಳಿದವರಿಂದ ಈ ಪ್ರಕಾರ ಲೆಕ್ಕಾಚಾರ ಆಗಿದೆ. ಏನು ಅಂತಂದ್ರೆ, ನಿತ್ಯ ಅನಿತ್ಯ ವಸ್ತುವನ್ನ, ಅರ್ಥಾತ್ ಪದಾರ್ಥದಲ್ಲಿಯ ನಿತ್ಯತ್ವ ಯಾವುದು, ಅನಿತ್ಯತ್ವ ಯಾವುದು ಎನ್ನುವುದನ್ನ ವಿಂಗಡಿಸಿ ನೋಡುವುದನ್ನ ವಿವೇಕ ಅಂತ ಕರೀತಾರೆ. ಸುಲಭ ಅರ್ಥ ಮಾಡ್ಬೇಕಂದ್ರೆ, ನೀರಿನಲ್ಲಿ ಹಾಲೆಷ್ಟಿದೆ ಅಲ್ಲ, ಹಾಲಲ್ಲಿ ನೀರೆಷ್ಟಿದೆ, ನೀರಿನಲ್ಲಿ ಹಾಲೆಷ್ಟಿದೆ ಅಲ್ಲ, ಅಲ್ಲ, ಹಾಲಿನಲ್ಲಿ ನೀರೆಷ್ಟಿದೆ, ಹಾಲೆಷ್ಟಿದೆ ಅನ್ನುವ ವಿಂಗಡಣೆಯನ್ನು ಮಾಡಿ ನೋಡೋದಿದೆಯಲ್ವೋ, ಇವರು ಲ್ಯಾಕ್ಟೋಮೀಟರ್ ಹೇಳಿಬಿಡ್ತಾರೆ. ಲ್ಯಾಕ್ಟೋಮೀಟರ್ಗಿಂತ ಅಪ್ಪನಂಗೆ ನಮ್ಮ ತಾಯಿ ಹೇಳ್ತಾಳೆ. ಹೆಂಗೆ ಹೇಳ್ತಾಳೆ ಅವರು, ನೀವು ಹಾಲು ತಂದ ತಕ್ಷಣ ಅದ್ರ ಒಂದು ಬೆರಳು ಹಾಕ್ತಾರೆ, ನಮಗೆ ಅದು ಹಿಂಗೆ ಹಿಡಿತಾಳೆ. ಯಾಕೋ ಭಾರಿ ನೀರು ಹಾಕದಂಗೆ ಕಾಣಿಸ್ತದೆ ಅವ್ವಾರ, ಎಲ್ಲಿ ನೀರು ಹಾಕ್ಯವ್ರಿ, ನಳಾನೇ ಬಂದಿಲ್ಲ ನಿನ್ನೆಯಿಂದ ಅಂದ್ರೆ ಹೇಳ್ತೇನೆ, ನಳ ಬಂದಿದ್ರೆ ಎಷ್ಟು ಹಾಕ್ತಾರೆ, ನಳ ಬರ್ದೆ ಹೋದ್ರೂ ಇಷ್ಟು ನೀರು ಹಾಕಿದ್ದಾಳೆ, ನಳ ಬಂದಿದ್ರೆ ಎಷ್ಟು ಹಾಕ್ತಾಳೆ. ಸೊ ಅವರು ಹಿಡ್ಬಿಡ್ತಾರೆ, ಹೇಗೆ ಕುಡಿತು ಅವ್ರಿಗೆ, ಹೆಂಗ್ ಗೊತ್ತಾಗ್ತದೆ, ವಿವೇಕ. ಅದರಿಂದ ಸ್ವಾಮಿ ಇದಕ್ಕೆ ಯಾವ ಮೆಟರ್ ಮೀಟರ್ ಇದೆ ಅಂತ ಕೇಳ್ಬೇಡ್ರಿ. ನಿತ್ಯ ವಸ್ತು ಯಾವುದು, ಅನುಭವನೇ. ಅನುಭವದ ಹಿನ್ನೆಲೆಯಲ್ಲಿ ವಸ್ತುಗಳನ್ನ ಪದಾರ್ಥಗಳನ್ನ ನಾವು ವಿಂಗಡಿಸಿ ನೋಡ್ತೇವೆ. ಉದಾಹರಣೆಗೆ ಹೇಳದೆ, ಚಿನ್ನ ಇದು ನಿತ್ಯ, ಆಭರಣ ಇದು ಅನಿತ್ಯ, ಮಣ್ಣು ನಿತ್ಯ, ಮಡಿಕೆ ಅನಿತ್ಯ. ಈ ಇಷ್ಟೇ ವಿವೇಕ. ಈ ವಿವೇಕ ನಮ್ಮಲ್ಲಿ ಇರಬೇಕು. ಇನ್ಫ್ಯಾಕ್ಟ್ ಒಂದು ಹಂತದಲ್ಲಿ ಹೇಳಿದ್ದಾದರೆ, ವಿವೇಕ ಇದ್ದಾಗನೇ ಮನುಷ್ಯ ಆಗ್ಬಿಡ್ತಾನೆ, ತಿಳ್ಕೊಂಡು ಮನುಷ್ಯ. ವಿವೇಕ ಇಲ್ಲದೇ ಮನುಷ್ಯ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯ ಆಗಿ ಹುಟ್ಟಾನಂದ್ರೆ ಅವನು ವಿವೇಕ ಇದ್ದೇ ಇರ್ತದೆ. ಇನ್ನು ಈ ವಿವೇಕ ಇದೊಂದು ಶಸ್ತ್ರ ಇದ್ದಂತೆ, ಇದೊಂದು ಇನ್ಸ್ಟ್ರೂಮೆಂಟ್. ವಿವೇಕ ಅನ್ನೋದು ಒಂದು ಶಸ್ತ್ರ, ಹೇಗೆ ಚಾಕು ಎನ್ನುವುದೊಂದು ಶಸ್ತ್ರ. ಅದನ್ನು ನೀನು ತರಕಾರಿಗೂ ಉಪಯೋಗ ಮಾಡಬಹುದು, ಹಣ್ಣುಗಳಿಗೂ ಉಪಯೋಗ ಮಾಡಬಹುದು, ಮನುಷ್ಯರಿಗೂ ಉಪಯೋಗ ಮಾಡಬಹುದು, ಅಥವಾ ಕೋಳಿಗೂ ಮಾಡ್ಬೋದು, ಕುರಿಗೂ ಮಾಡ್ಬೋದು. ಅವು ಬೇರೆ ಬೇರೆ ಕತ್ತಿ ಇರುವುದಿಲ್ಲ, ಅದು ಇರೋದು ಒಂದು ಚಾಕು ಇರ್ತದೆ. ಹಾಗೆ ಇರೋದು ಒಂದು ವಿವೇಕ. ಅದನ್ನು ನೀ ಎಲ್ಲಿ ಎಂಪ್ಲಾಯ್ ಮಾಡ್ತೀಯ, ನೀ ಯಾವುದ್ರ ಜೊತೆ ತೊಡಗಿಸ್ತೀಯ, ದಟ್ ಡಿಫರ್ಸ್ ಫ್ರಮ್ ಮ್ಯಾನ್ ಟು ಮ್ಯಾನ್. ಒಬ್ಬರಿಂದ ಒಬ್ಬರಿಗೆ ಡಿಫರೆಂಟ್ ಆಗ್ತಾ ಹೋಗ್ತದೆ. ಹೀಗಾಗಿ ಅವರಿಗೂ ವಿವೇಕ ಇರ್ತದೆ, ಅವ್ರಿಗೂ ವಿವೇಕ ಇರ್ತದೆ. ನಾವು ಅವ್ರ ಮನೆಯಲ್ಲಿ ಒಂದು 3 ವರ್ಷ ಇದ್ದೆ, 13th cross ಮಲ್ಲೇಶ್ವರಂ, 13th cross ವಿಜಯ ಹಸ್ಬೆಂಡ್ ಹೆಸರೇನು, ಪ್ರಸನ್ನ, ಪ್ರಸನ್ನ ಅಲ್ಲ, ಪ್ರಸನ್ನ ಕುಮಾರ್ ವಿಜಯ ಮನೆಯಲ್ಲಿ ಇದ್ದೆ. ಅವರ 1ನೇ ಮಗು ಭಾರಿ ಪ್ರಮಾಣದಲ್ಲಿ ಹುಟ್ಟಿ ಬೆಳೆದಿದ್ದ, 2ನೇ ಮಗು ಮೆಂಟಲಿ ರಿಟೈರ್ಡ್. ಅವನಿಗೆ ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ, ಕಣ್ಣು ಸರಿ ಇಲ್ಲ, ಕಿವಿ ಸರಿ ಇಲ್ಲ, ಬೆರಳು ಸರಿ ಇಲ್ಲ. ಇವನು ಶತಾವಕ್ರ, ಅಷ್ಟಾವಕ್ರ ಅಲ್ಲ, ಅಷ್ಟಾವಕ್ರ, ಇವನು ಶತಾವಕ್ರ. ಇಂಥ ಅವರು ಮೆಂಟಲಿ ರಿಟೈರ್ಡ್ ಆ ಚೈಲ್ಡ್ ಏನಿದೆ, ಅದರ ಲೈಕ್ಸ್ ಅಂಡ್ ಡಿಸ್ಪ್ಲೇಸ್ ನೋಡಿದ್ರೆ ನಿಮ್ ತಲೆ ತಿರುಗಿದೆ. ಅಮೂಲ್ ಮೊಸರು ಹಾಕಿದ್ರೆ ಮುಟ್ಟವ, ಎಲ್ಲರೂ ಮುಟ್ಟಂಗಿಲ್ಲ. ಇಂಥ ಹಾಡ ಹಾಕಬೇಕು, ಇಂಥ ಕಾರ ಕೊಂಡ್ಕೋಬೇಕು, ಇಂಥದ ಚಾನಲ್ ಹಾಕ್ಬೇಕು, ಎರಡು ಮೂರು ಫ್ಯಾನ್ ಇದ್ದಲ್ಲಿ ಡ್ರಾಯಿಂಗ್ ಹಾಲ್ನಲ್ಲಿ, ಇಂಥ ಫ್ಯಾನ್ ಕೆಳಗೇನೆ ಅವನಿಗೆ ಕೂಡಿಸ್ಕೋಬೇಕು, ಬಾಕಿ ಫ್ಯಾನ್ ಆಫ್ ಮಾಡಬೇಕು. ಇಂಥದೇ ಬೆಡ್ಶೀಟ್ ಮಫಲ ಮಫತ್ಲಾಲ್ ಮಫತ್ಲಾಲ್ ಬೆಡ್ಶೀಟ ಕೇಳೋ, ಬೇರೆ ಕೇಳೋರ್ಗೆ ಇಲ್ಲ. ಯಾರಿವನ ಈಗ ವಿವೇಕಾನಂದ ಇದೆ, ಅವರ ಮಾರುತಿ ವ್ಯಾನ್ ಕೊಂಡ್ಕೊಂಡು ಬಂದ್ರು. ಆ ಮಾರುತಿ ವ್ಯಾನ್ ಕೊಂಡ್ಕೊಂಡು ಬಂದ್ರೆ ಮೂರು ದಿವಸ ಊಟ ಮಾಡಿ ನೋಡ್ರಿ. ಅವಾಗ ಟಾಟಾ ಸಿ ಆರ್ ಅಂತ ಬರ್ತಿತ್ತು, ಟಾಟಾ ಎಸ್ಟೇಟ್ ಟಾಟಾ ಸಿ ಆರ್ ಅಂತ ಎರಡು ಗಾಡಿ ಬರ್ತಿದ್ವು. ಅವ್ ಟಾಟಾ ಸಿ ಆರ್ ತಂದ್ರೆ ನಾವು ಊಟ ಮಾಡೋವ, ಅದಕ್ಕೆ ನಾವು ಊಟ ಮಾಡಂಗೆ. ಕ್ಯಾನ್ ಯು ಬಿಲೀವ್ ದಿಸ್? ಕೊನೆಗೆ ಟಾಟಾ ಎಸ್ಟೇಟ್ ತೊಗೊಂಡ್ಬಂದ್ರು. ಹೆಂಗೋ ಕಾಂಪ್ರಮೈಸ್ ಆಗಿ ಹತ್ತಿರ ಇಂಥ ವಿವೇಕ ಇದು ಎಲ್ಲರ ಜೊತೆಗೂ ಇದ್ದಂತಹ. ವೀರಪ್ಪನಿಗೆ ವಿವೇಕ ಇದ್ದಿದ್ದಿಲ್ವ? ರಾಂಗ್ಲಿ ಎಂಪ್ಲಾಯ್ಡ್. ಆ ವಿವೇಕವನ್ನು ತಪ್ಪಾಗಿ ಪ್ರಯೋಗಿಸಲಾಗಿದೆ. ಸದುಪಯೋಗಿಸಿದ್ದೇ ಆದರೆ ಅದರ ಫಲ ಒಂದು ಬೇರೆ, ದುರುಪಯೋಗಿಸಿದ್ದೇ ಆದರೆ ಅದಕ್ಕೊಂದು ಫಲ ಬೇರೆ. ಸ್ವಾಮಿ ಉಪಯೋಗನ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ? ಜಾಮ್ ಆಗ್ತದೆ ಅದು, ನಿರುಪಯುಕ್ತವಾಗಿ ಹೋಗ್ತದೆ. ದುರುಪಯುಕ್ತ ಬೇರೆ, ನಿರುಪಯುಕ್ತ ಬೇರೆ, ಸದುಪಯುಕ್ತ ಬೇರೆ. ಸರಿಯಾಗಿ ಎಂಪ್ಲಾಯ್ ಮಾಡಿದ್ರೆ ಸದುಪಯುಕ್ತವಾಗ್ತದೆ, ರಾಂಗ್ಲಿ ಎಂಪ್ಲಾಯ್ ಮಾಡಿದ್ರೆ ನಿರುಪಯುಕ್ತವಾಗ್ತದೆ, ದುರುಪಯುಕ್ತವಾಗ್ತದೆ. ಮಾಡ್ದೇನೆ ಹೋದ್ರೆ ನಿರುಪಯುಕ್ತ. ಆದ್ರೆ ಹೊಸದಾಗಿ ವಿವೇಕ ಕೊಡ್ರಿ ಅಂತ ಯಾರಿಗೂ ಕೇಳ್ಬೇಡಿ. ವಿವೇಕ ಇದ್ದದಕ್ಕೆ ನಾವು ಮನುಷ್ಯರಾಗಿ ಹುಟ್ಟೇವಿ. ಆದ್ರೆ ನಮಗೆ ಅದನ್ನ ಹೇಗೆ ಉಪಯೋಗ ಮಾಡಬೇಕು ಅನ್ನುವ ಮಾರ್ಗದರ್ಶನ ನಮಗಿಲ್ಲ. ಧರ್ಮದಂತೆ ಬಾಳಿದರೆ ಅದು ಮಾರ್ಗದರ್ಶನ ಕಾಣ್ತದೆ. ಧರ್ಮ ನಿರಪೇಕ್ಷ ರಾಷ್ಟ್ರ, ಧರ್ಮ ನಿರಪೇಕ್ಷ ರಾಷ್ಟ್ರ. ನಮಗೆ ಧರ್ಮ ಬೇಡ, ಸಂಸ್ಕೃತಿ ಬೇಡ, ಸಂಸ್ಕಾರ ಬೇಡ. ನಮಗೆ ರಾಷ್ಟ್ರ ಮೇಲೆ ಇರಬೇಕು, ರಾಷ್ಟ್ರ ವಿಕಾಸ ಆಗಬೇಕು. ರಾಷ್ಟ್ರ ವಿಕಾಸ ಆದ್ರೆ ನನ್ನ ಶಿಸ್ ಅಕೌಂಟ್ ಬೆಳಿಬೇಕು, ಅದು ರಾಷ್ಟ್ರ ವಿಕಾಸ. ಇಂಥ ಒಂದು ಹೊಲಸು ಚಟ್ಟದಾಗ 64 ವರ್ಷ ನಾವು ಬೆಳ್ಕೊಂಡ್ಬಂದಿ. ಈಗ ಸದುಪಯೋಗದ ವಿವೇಕ ಅನ್ನೋದು ಏನು ಅರ್ಥ ಆಗ್ಬೇಕಂದ್ರೆ ಎದಕ್ಕೆ ಅರ್ಥ ಆಗ್ತದೆ? ಇನ್ನು ವಿವೇಕವನ್ನು ಸದುಪಯೋಗ ಮಾಡಿಕೊಂಡಿದ್ದೀಯಾದರೆ ನಮಗಲ್ಲಿ ಸ್ಪಷ್ಟವಾಗಿಬಿಡ್ತದೆ ಯಾವ ವಸ್ತು ನಿತ್ಯ, ಯಾವ ವಸ್ತು. ವಸ್ತುವಿನಿಂದ ವಸ್ತು ಅಲ್ಲ, ಎಲ್ಲ ವಸ್ತುಗಳು ಅನಿತ್ಯ ಪ್ರಶ್ನೆ ಬೇರೆ. ಅದರೊಳಗೆ ಒಂದು ವಸ್ತು ಇನ್ನೊಂದು ವಸ್ತುವಿಗಿಂತ ಗಟ್ಟಿ ಇರ್ತದೆ, ಆ ವಸ್ತು ಮತ್ತೊಂದು ವಸ್ತು ಇದೆ, ಅದಕ್ಕೆ ನಿತ್ಯ ಒಂದು ಅನಿತ್ಯ ಅಂತ ಅನ್ಬಹುದು. ಆ ನಾವು ಹಾಗನ್ನೋದಿಲ್ಲ, ಇದು ಒಂದು ವಸ್ತು, ಇದು ಒಂದು ವಸ್ತು, ಈ ವಸ್ತುವಿನಲ್ಲಿ ನಿತ್ಯ ಯಾವುದು, ಅನಿತ್ಯ. ಇದು ಒಂದು ವಸ್ತು, ಇದರ ನಿತ್ಯ ಯಾವುದು, ಅನಿತ್ಯ. ಈ ಸಣ್ಣ ಪುಟ್ಟ ಈ ಪ್ರಯೋಗಗಳಲ್ಲಿ ನಮ್ಮ ವಿವೇಕವು ಚೆನ್ನಾಗಿ ಬೆಳ್ಕೊಂಡು ಹೋಗ್ತದೆ, ಪುಷ್ಟಿ ಪಡಿತದೆ. ಈ ದಷ್ಟಪುಷ್ಟವಾದಂಥ ಈ ವಿವೇಕ ಏನಿದೆ, ಇದು ಬೆಳೆದಂತೆ ಬೆಳೆದಂತೆ ಬೆಳೆದಂತೆ ಅಮೋಘವಾದ ವಿಷಯಗಳಲ್ಲಿಯೇ ನಿತ್ಯ ಅನಿತ್ಯವನ್ನು ಗುರುತಿಸ್ತಾ ಹೋಗ್ತದೆ. ಒಬ್ಬರು ಅಳ್ತಾ ಇರೋದು ಕಾಣಿಸ್ತದೆ, ಒಬ್ರು ದುಃಖಿಸ್ತಾ ಇರೋದು ಕಾಣಿಸ್ತದೆ. ಜೊತೆಗೆ ಇದು ಕೂಡ ಗೊತ್ತಾಗ್ತದೆ, ಇಂಥ ದುಃಖ ಎಲ್ಲರಿಗೂ ಇದೆ, ಇವನಿಗೆ ಇದೆ ಅಥವಾ ಇವಳಿಗೆ ಇದೆ ಅನ್ನೋದಲ್ಲ, ಇಂಥ ದುಃಖ ಎಲ್ಲರಿಗೂ ಇರ್ತದೆ, ಸಾಮಾನ್ಯದೇ. ಇವುಗಳ ಮಧ್ಯದಲ್ಲಿಯೇ ಇವಳನ್ನು ಹೇಗೆ ನಗಿಸ್ಬೇಕು, ಇವನನ್ನು ಹೇಗೆ ನಾವು ನಗಿಸ್ಬೇಕು, ಇವುಗಳ ಮಧ್ಯದಲ್ಲಿಯೇ ಇವನ್ನ ನಾವು ಹೇಗೆ ರಿಲ್ಯಾಕ್ಸ್ ಮಾಡಬೇಕು ಅನ್ನುವ ಈ ಸಣ್ಣ ಪುಟ್ಟ ಪ್ರಯೋಗದಲ್ಲಿಯೂ ಕೂಡ ನಿಮಗೆ ಕಂಡು ಬರ್ತದೆ ನಿತ್ಯ ಯಾವುದು, ಅನಿತ್ಯ. ಅದಕ್ಕೆ ಹೇಳ್ತಿರ್ತೇನೆ ನಾವು ಎರಡು ಸನ್ನಿವೇಶದಲ್ಲಿ, ಒಂದು ದುಃಖ ಬಂದಾಗ, ಒಂದು ಸಿಟ್ಟು ಬಂದಾಗ, ಟರ್ನ್ ದಿ ಆಂಗರ್ ಇನ್ ಟು ಎ ಜೋಕ್ ಇಮ್ಮಿಡಿಯೇಟ್ಲಿ. ಆ ಕ್ಷಣವೇ ಡೆಲಿಬರೇಟ್ಲಿ ಪ್ರಯತ್ನಪೂರ್ವಕವಾಗಿ ದುಃಖ ಆದಾಗ ಕೂಡ ಆ ದುಃಖವನ್ನು ಒಂದು ಹಾಸ್ಯವನ್ನಾಗಿ ಪರಿವರ್ತಿಸ್ಕೊಂಡು ಆವಾಗ ದುಃಖ ದುಃಖ ಆಗಿ ಉಳಿಯೋದಿಲ್ಲ, ಸಿಟ್ಟು ಸಿಟ್ಟಾಗಿ ಉಳಿಯೋದಿಲ್ಲ. ನಿನಗೂ ಸಿಟ್ಟಿರೋದಿಲ್ಲ, ನಿನ್ನ ಸಿಟ್ಟಿನಿಂದ ದುರುಪಯೋಗ ಆಗೋದು, ಅವ್ರ ಮೇಲೆ ಆಘಾತವಾಗೋದು ನಿಂತು ಹೋಗ್ತದೆ. ಮನುಷ್ಯ ಅಡ್ವರ್ಸಿಟಿಗಳ ಮಧ್ಯದಲ್ಲಿ ರಿಲ್ಯಾಕ್ಸ್ ಆಗುವುದನ್ನು ಕಲಿಬೇಕು. ಅಡ್ವರ್ಸಿಟೀಸ್ ಯಾರಿಗಿರೋದಿಲ್ಲ. ಈ ನಿತ್ಯಾನಿತ್ಯ ವಸ್ತು ವಿವೇಕ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರ್ತದೆ, ಸಾಧನ ಎಲ್ಲಿಂದ ಪ್ರಾರಂಭ ಆಗ್ತದೆ, ಬಹುಶಃ ಇದು ಶಿಬಿರಕ್ಕೆ ಹೋದಾಗ ಮಾಡೋದು ಅಂತ ಕಾಣಿಸ್ತದೆ. ಹಿಂಗೆ ನಾವು ಅಂದ್ಕೊಂಡೇವಿ, ಇದು ಶಿಬಿರಕ್ಕೆ ಹೋದಾಗ ಮಾಡುವುದಲ್ಲ, ಕೈಯಾಗ ವೇದಾಂತ ಗ್ರಂಥ ಹಿಡ್ಕೊಂಡಾಗ ಮಾಡುವುದಲ್ಲ, ಅಥವಾ ನಾವು ಉಪನಿಷತ್ ಕೇಳುವಾಗ ಮಾಡುವುದಲ್ಲ, ಇದು ನಿತ್ಯವೂ ನಡೀತಾ ಇರ್ತದೆ. ಹಾಗಾದ್ರೆ ಬೇಕಾದದ್ದೇನು? ಎಚ್ಚರದ ಜೀವನ. ನಿತ್ಯಾನಿತ್ಯ ವಸ್ತು ವಿವೇಕಕ್ಕೆ ಅವಶ್ಯಕವಾದಂಥದ್ದು ಏನು ಅಂದರೆ ಎಚ್ಚರದ ಜೀವನ. ಮತ್ತೆ ನೀವು ಎಚ್ಚರದ ಜೀವನನೂ ಒಂದು ಕ್ಷುದ್ರವಾದ ಘಟನೆಯಿಂದಲೂ ರೂಢಿಸ್ಕೋಬೇಕು ನಾವು. ಎಚ್ಚರದ ಜೀವನ. ಹೋಗ್ತಾ ಇರ್ತೀವಿ, ಒಂದು ಕಲ್ಲನ್ನು ಕಾಲಿನಿಂದ ಒದ್ದು ಬಿಡ್ತೀವಿ, ಪಾಪದ ಕಲ್ಲು ತನ್ನ ಪಾಡಿ ತಾನು ಬಿದ್ದಿರ್ತದೆ. ನಿನ್ನ ಚಪ್ಪಲ್ ನಿನ್ನ ಜೊತೆ ಇರ್ತಾವ, ನಿನಗೇನು ಹರಕತ್ತು ಬಿದ್ದಿರ್ತ ಹೋಗಿ ಅದನ್ನು ಒದೆಯುವುದಕ್ಕೆ ಸಮಯ ಗೊತ್ತಾಗಲಿಲ್ಲ, ಹಂಗೆ ಮಾಡಿಬಿಟ್ವಿ, ಅದೇ ತಪ್ಪಬೇಕು. ಅದು ನಮ್ಮ ಜೀವನ ಆಗಬಾರ್ದು. ನೀನು ಕಲ್ಲು ಕಾರಿನಿಂದ ಕಲ್ಲು ಒದಿತೀಯೋ ಒದಿ, ಅದರ ಉದ್ದೇಶ ಇಟ್ಕೊಂಡ ಒದಿ. ಹಾ, ಎಚ್ಚರ ತಪ್ಪಲ್ಲ, ಮೆಕ್ಯಾನಿಕಲ್ ಅಲ್ಲ, ಯಾಂತ್ರಿಕವಾಗಿ ಅಲ್ಲ. ನೀವು ಒದಿಯೋದ್ರೆ ಚೆನ್ನಾಗಿ ಓದಿ, ಅದು ಇನ್ನೊಬ್ಬರು ಹಣೆ ಒಡೆದ್ರು ಚಿಂತಿಲ್ಲ, ಗ್ಲಾಸ್ ಒಡೆದ್ರು ಚಿಂತಿಲ್ಲ. ಯಾಕೆ ಓದ್ದೆ? ಒಡಿಬೇಕಾಗಿತ್ತು, ನಾವು ಓದ್ದೆ. ನಿಮ್ ಗ್ಲಾಸ್ ಒಡಿಬೇಕಾಯ್ತು, ಅದಕ್ಕೆ ನಾವು ಓದ್ದೆ. ಉತ್ತರ ಕೊಡೋದು ಹೇಗೆ ನಿನಗೆ ಹೇಗೆ ಗೊತ್ತಾಗ್ಲಿಲ್ರಿ, ಸಾರಿ ರೀ, ಇವೆಲ್ಲ ಹೇಳಿತನ ಬ್ರಿಟಿಷರು ಕಲಿಸಿ ಹೋಗುತ್ತಾನೆ, ಹೇಳಿಗಳಿಗೆ ಉತ್ತರ ಕೊಡ್ತಾರೆ. ಯಾರು ತಿರುವಾದಂತ ವ್ಯಕ್ತಿಗಳಿಂದ ಉತ್ತರ ಕೊಡೋದಿಲ್ಲ. ನಿತ್ಯಾನಿತ್ಯ ವಸ್ತು ವಿವೇಕ ಇದು ಸಾಮಾನ್ಯ ಸಾಧನ ಅಲ್ಲ. ಇದು ಇದು ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ನಾವು ಎದೆ ಹಲ್ ಬಿಡ್ತೀವಿ, ಎಸ್ಲು ಬಿಡ್ತೀವಿ, ಹೂ ಹಲ್ ಬಿಡ್ತೀವಿ, ಕೈಯಿಂದ ತಿಕ್ಕಿ ಬಿಡ್ತೀವಿ. ವಾಟ್ ಇಸ್ ದ ನೆಸೆಸರಿ ಆಫ್ ದಟ್? ಅದೇ ಕೇಳ್ಕೊಂಡಿತ್ತ, ಎಲೆ ಬಾರೋ ಬಾರೋ, ನನ್ ಕಿತ್ಕೊಳ್ಳೋ ನನ್ ಕಿತ್ಕೊಳ್ಳೋ ಅಂತೇಳಿ ಏನು ಕೇಳಿಸ್ತಾನೆ ನಿಮಗೆ? ಮೆಕ್ಯಾನಿಕಲ್ ಆಗಿ ಇಂಥವೆಲ್ಲ ಮಾಡಿಬಿಡ್ತೇನೆ. ಆ ಮೆಕ್ಯಾನಿಕಲ್ ಪ್ರಾಸೆಸ್ಸು ಕಟ್ ಆಗಬೇಕು, ಡೆಲಿಬರೇಟ್ ಪ್ರಾಸೆಸ್ಸು ಸ್ಟಾರ್ಟ್ ಆಗಬೇಕು. ಇದು ಎಚ್ಚರದ ಜೀವನ. ನಿತ್ಯಾನಿತ್ಯ ವಸ್ತು ವಿವೇಕ. ಯಾವಾಗ ನಮಗೆ ಇದು ಪ್ರಾಪ್ತವಾಗ್ತದೆ, ಆದವು ನಿತ್ಯಾನಿತ್ಯ ವಸ್ತು ವಿವೇಕ ಪರಿಗಣ್ಯತೆ. ಈ ಈ ಒಂದು ಏನು ಕೆಪ್ಯಾಸಿಟಿ ಇದೆ, ವಿಂಗಡಿಸುವ ಕೆಪ್ಯಾಸಿಟಿ ಏನಿದೆ, ಇದು ಒಂದು ಸುಂದರವಾದಂತಹ ರಿಸಲ್ಟ್ಗೆ ಅವಕಾಶ ಮಾಡಿಕೊಡ್ತು. ಏನು ಸುಂದರವಾದ ರಿಸಲ್ಟ್ ಅಂದ್ರೆ ವೈರಾಗ್ಯ. ಚಂದದ ನೋಡಿ, ವೈರಾಗ್ಯಕ್ಕೆ ಅವಕಾಶ ಸಮ. ಅದಕ್ಕೂ ಇದಕ್ಕೂ ಸಂಬಂಧ ಏನ? ಯಾಕಪ್ಪ ಅವ್ರು ಹೇಳ್ತಾ ನೋಡ್ರು, ವಿವೇಕದಿಂದಲೇ ವೈರಾಗ್ಯ. ಸ್ವಾಮಿ, ವಿವೇಕದಿಂದ ಒಳ್ಳೆ ಮಾರ್ಕ್ಸ್ ಸಿಗ್ತಾವ, ನಮ್ಮ ರ್ಯಾಂಕ್ ಸಿಗ್ತದೆ, ದಟ್ಸ್ ಆಲ್ ಓಕೆ. ಮತ್ತು ಅದಕ್ಕೂ ವೈರಾಗ್ಯಕ್ಕೂ ಸಂಬಂಧ ಏನು ನೋಡು? ನೀನು ಮಾತಾಡೋ ವಿವೇಕ ಸ್ಕಾಲರ್ಶಿಪ್ ವಿವೇಕ, ನಾವು ಮಾತಾಡೋದು ನಿತ್ಯಾನಿತ್ಯ ವಸ್ತು ವಿವೇಕ. ಈ ನಿತ್ಯಾನಿತ್ಯ ವಸ್ತು ವಿವೇಕದಲ್ಲಿ ನಮಗೆ ಸ್ಪಷ್ಟವಾಗ್ತಾ ಹೋಗ್ತದೆ, ಇದು ಅನಿತ್ಯ, ಇದು ಕ್ಷಣಿಕ, ಇದು ಅನಿತ್ಯ, ಇದು ಕ್ಷಣಿಕ ಅನ್ನುವುದು ಹೇಗೇಗೆ ಸ್ಪಷ್ಟವಾಗ್ತಾ ಹೋಗ್ತದೆ, ಹಾಗಾಗೆ ಅವುಗಳನ್ನ ಆಶ್ರಯಿಸುವುದನ್ನ ನಾವು ಕಡಿಮೆ ಮಾಡ್ತಾ ಹೋಗ್ತೇವೆ. ರಾಗ ಅಂದ್ರೆ ಅಂಟ್ಕೊಳ್ಳೋದು, ಆಶ್ರಯಿಸೋದು. ರಾಗ ಏ ಏನ್ ರಾಗ ಹೇಳ್ತೀಯ ಸುಮ್ಮನೆ, ಭಯಮುಚ್ಚು ಭಯಮುಚ್ಚು, ಅದು ರಾಗ ಹೇಳ್ತದ? ಅಮ್ಮ ಅಮ್ಮ ಅದು ನನ್ ಕೊಡು ಅಮ್ಮ, ಕಣ್ಣಾಗ ನೀರಿಲ್ಲ, ಮೌನ್ಯ ಸುಮ್ಮನೆ, ಅದು ಕೊಡು ಕೊಡು ಕೊಡು ಕೊಡು ಅನ್ನೋದನ್ನು ಬಿಡಂಗಿಲ್ಲ. ಇದಕ್ಕೆ ರಾಗ ಅಂತ ವ್ಯವಹಾರದಲ್ಲಿ ಕರೀತಾರೆ. ಈ ರಾಗ ತಪ್ಪಬೇಕು ನೋಡ್ರಿ. ನಂಗೆ ಅದು ಸಿಗ್ಲಿಲ್ಲ, ನಂಗೆ ಸಿಗ್ಲಿಲ್ಲ, ಹಿಂಗಾಗ್ಬೇಕಾಗಿತ್ತು, ಹಂಗಾಗ್ಬೇಕಾಗಿತ್ತು, ಇದಕ್ಕೆ ಇದು ರಾಗ. ಇದು ತಪ್ಪಬೇಕಂದ್ರೆ ವಿರಾಗ. ವಿರಾಗಸ್ಯ ಭಾವ ವೈರಾಗ್ಯ. ವಿಗತ ರಾಗ ಬಿಟ್ಟುಕೊಟ್ಟು, ಯಾವ ರಾಗವು ನಮ್ಮಿಂದ ಬಿಟ್ಟುಕೊಡಲು ಪಡುತ್ತದೆಯೋ ಅದಕ್ಕೆ ವೈರಾಗ್ಯ ಅಂತ ಕರೀತಾರೆ. ಅದೊಂದು ಭಾವ, ರಾಗ ಒಂದು ಭಾವ, ವಿರಾಗವು ಇನ್ನೊಂದು ಭಾವ. ಇನ್ನು ಮತ್ತೆ ರಾಗ ಅಂದ್ರೆ ಏನಾದ್ರು ಹೇಳಬೇಕು, ಭಾವ ಭಾವ ಅಂದ್ರೆ ಏನಾದ್ರು ಹೇಳಬೇಕು. ಆ ಮಗು ನೋಡಿದ್ರೆ ಕರು ಕಿವುಚ್ತು ನೋಡ್ರಿ, ಅದಕ್ಕೆ ರಾಗ ಇದು ಭಾವ ಅಂತ ಕರೀತಾರೆ. ಆ ವ್ಯಕ್ತಿನ ನೋಡಿದ್ರೆ ಕಣ್ಣಾಗ ನೀರ ಬರ್ತಾವ ನೋಡ್ರಿ, ಇದಕ್ಕೇನುತ್ತಲ್ಲ ಭಾವ. ಸಿಟ್ಟು ನೆತ್ತಿಗೆ ಇರ್ತದೆ ನೋಡ್ರಿ ಆ ಮನುಷ್ಯನ ನೋಡಿದ್ರೆ, ಇದು ಸಿಟ್ಟಲ್ಲ ಇದೊಂದು ಭಾವ ಅಪ್ರಸಿದ್ಧ. ವೈರಾಗ್ಯ ಬಿಡೋದ್ರಲ್ಲಿ ಇಲ್ಲ, ಹಿಡ್ಕೊಳ್ಳೋದ್ರಲ್ಲಿ ಇಲ್ಲ. ವೈರಾಗ್ಯ ಎದುರಾದ್ರೆ ನಮ್ಮ ಭಾವವನ್ನ ಬದಲಿಸ್ಕೊ. ಪ್ಲೀಸ್ ಲಿಸ್ಟ್, ನಮ್ಮ ಭಾವ ಬದಲಾಗ್ಬೇಕು. ನೋಡುವ ಭಾವ, ಸ್ಪರ್ಶಿಸುವ ಭಾವ, ತಿಳ್ಕೊಳ್ಳುವ ಭಾವ, ಅರ್ಥ ಮಾಡಿಕೊಳ್ಳುವ ಭಾವ, ಮಾತಾಡುವ ಭಾವ. ಇದು ಕೆಲವಾರು ಸಲ ಇದನ್ನ ಬಾಡಿ ಲ್ಯಾಂಗ್ವೇಜ್ ಅಂತ ಕೆಲವರು ಕರೀತಾರೆ, ಸೈಕಾಲಜಿ ಅಂತ ಇನ್ನೊಬ್ರು ಕರೀತಾರೆ, ಮತ್ತೊಂದು ಆಟಿಟ್ಯೂಡ್ ನೊಳಗೆ ಸೈಕಾಲಜಿ ಅಂತ ಕರೀತಾರೆ, ಮತ್ತೊಂದು ಇದನ್ನು ಇಮೋಷನ್ಸ್ ಅಂತ ಕರೀತಾರೆ. ಅವರವರು ಯಾವ್ಯಾವ ಸಬ್ಜೆಕ್ಟ್ನಾಗ ಸ್ಪೆಷಲೈಸ್ ಇದ್ದಾರೋ ಅವರವರು ಆ ಸಬ್ಜೆಕ್ಟ್ನ ಆ ಶಬ್ದಗಳನ್ನು ಬಳಸ್ತಾರೆ. ಅದು ಇರೋದು ಇಷ್ಟ ನೋಡ್ರಿ, ಏನು ನಮ್ಮ ಭಾವ ಬದಲಾಗಬೇಕಾಗಿ ವೈರಾಗ್ಯ ವಿರಾಗಸ್ಯ ಭಾವ. ಹಾಗಾದ್ರೆ ಏನ್ ಮಾಡ್ಬೇಕು ನಾವೀಗ? ಒಂದು ಕೆಲಸ ಮಾಡೋಣಂತೆ. ಏನು ಅಂದ್ರೆ ಫಲವಿರಲಿ, ಆದರೆ ಫಲದ ಭೋಗದಲ್ಲಿಯ ಭಾವ ಬದಲಾಗುತ್ತೆ. ಫಲವಿರಲಿ, ಫಲದ ಭೋಗ. ಭೋಗ ಅಂದ್ರೆ ಸರಳ ಸುಂದರ ಶಬ್ದ ಆನಂದ. ಗೊತ್ತಾಯ್ತು, ನಾವು ನಮ್ಮ ಜೀವನದಲ್ಲಿ ಏನಾದರೂ ಒಂದು ವಸ್ತು ಗ್ರಹಣ, ವಸ್ತು ಸಂಗ್ರಹ, ವ್ಯಕ್ತಿ ಸಂಗ್ರಹ, ವ್ಯಕ್ತಿಯ ಮಿತ್ರತ್ವ ಇತ್ಯಾದಿ ಮಾಡಿಕೊಂಡದ್ದೇ ಆದರೆ ಕರ್ತವ್ಯಾಧಾರದಲ್ಲಿ ಮಾಡಿಕೊಳ್ತೇವೋ ಅಥವಾ ಸುಖ ಸಿಗಲಿ ಅಂತ ಮಾಡ್ಕೊಳ್ತೇವೆ? ಅರ್ಥ ಅಲ್ಲ, ಕರ್ತವ್ಯ ಅಂತ ಒಂದು ಮಾಡೇ ಇಲ್ಲ. ನಾವು ಟಿ ವಿ ಕೊಟ್ಕೋತೀವಿ, ಕರ್ತವ್ಯ ಅಂತ ಕೊಡ್ಕೋತೇವೋ ಅದನ್ನ ಆನಂದಿಸ್ಬೇಕು ಅಂದ್ಕೊಂಡ್ಬೋದು. ಆನಂದ ದುಃಖವೇ ಇದೆ ತಿಳ್ಕೊಂಬಿಡೋದು. ನೆಸೆಸಿಟಿ ಅಂತ ಒಂದಿರ್ತದೆ, ಅವರವರು ಅವರವ್ರ ಜೀವನದೊಳಗೆ ಅವರವ್ರ ಕ್ಷೇತ್ರದೊಳಗೆ ನೆಸೆಸಿಟಿಯನ್ನು ಕಾಣ್ತಾರೆ. ಅದು ಏನು ನೆಸೆಸಿಟಿ ಇದೆ ಅಂತ ಅನಿಸ್ತದೋ ಅದನ್ನು ಅವರು ತಂದು ಇಟ್ಕೊಳ್ತಾರೆ, ಅದು ಕರ್ತವ್ಯ. ಅರ್ಥ ಆಗಲಿಲ್ಲ? ಮೋಟರ್ ಬೈಕ್ ಬೇಕು ನನಗೆ. ಯಾಕೆ ಬೇಕು ಅಂದ್ರೆ ಪಕ್ಕದ ಮನೆಯವ್ರು ತಗೊಂಡಂಗೆ, ನಾನು ತಗೊಳ್ಳೋದು ಹೆಂಗಿರ್ಲಿಕ್ಕೆ ಸಾಧ್ಯ? ನನಗೆ ಬೇಕು. ಇದು ನೆಸೆಸಿಟಿನೋ ಇದು ಅನವಶ್ಯಕವಾದ ಭೋಗವು? ನೆಸೆಸಿಟಿ ಅನ್ನುವಂತಹ ಬಾರ್ಡರ್ ಅನ್ನು ಮೀರಿದಾಗ ಅದು ಭೋಗವಾಗಿರುತ್ತೆ. ನೆಸೆಸಿಟಿ ಅನ್ನುವಂತಹ ಅವಶ್ಯಕತೆ ಅನ್ನುವಂತಹ ಒಂದು ಪರಿಮಿತಿಯ ಒಳಗೆ ಅದು ಕರ್ತವ್ಯ. ಮನೆಯನ್ನು ಕಟ್ಟಿಸ್ಬೇಕು, ಕರ್ತವ್ಯ. ಕಾರ್ ಕೊಂಡ್ಕೋಬೇಕು, ಕರ್ತವ್ಯ. ಪ್ರೊವೈಡೆಡ್ ಯು ಹ್ಯಾವ್ ದ ಬೌಂಡ್ರಿ ಆಫ್ ನೆಸೆಸಿಟಿ, ಅದರೊಳಗೆ ಇರಬೇಕು. ಆ ಬೌಂಡ್ರಿ ದಾಟ ಹೋಗ್ಬಾರ್ದು, ಕರ್ತವ್ಯ. ನೀವು ವಿಚಾರ ಮಾಡಿ ನೋಡ್ರಿ, ಇವತ್ತು ರಾತ್ರಿ ಮಲಗಿ ಮುಂಚೆ ಕೂತ್ಕೊಳ್ರಿ, ಒಂದು ಪೆನ್ ಪೇಪರ್ ಇಟ್ಕೊಳ್ರಿ, ಒಂದು ಲಿಸ್ಟ್ ಮಾಡಿ, ನೆಸೆಸಿಟಿ ಒಳಗೆ ನೀವು ಏನೇನು ಮಾಡ್ಕೊಂಡಿರಿ. ಪೇಜ್ ಸಾಲೋದಿಲ್ಲ, ನಮ್ಮ ಬೌಂಡ್ರಿ ಮೀರಿದೆ ಪೇಪ್ ಪೇಜ್ ಸಾಲೋದಿಲ್ಲ, ಎಲ್ಲ ಮೀರಿ ಹೋಗ್ತೀವಿ ನಾವು. ಯಾಕೆ? ಅದಲ್ಲ ಹಣ. ಮೊದಲನೇ ಸಲ ಸಂಬಳ ತಗೊಂಡಾಗ ಮೋಹನ 8,500 ಕೊಡ್ತೀನಿ ಒಳಗೆ, ಲೋಡ್ಸ್ 760 ತಲೆ ನಂಗೆ ನೆನಪದ ಇನ್ನು ಎಷ್ಟು ಕಡಿಮೆ ಕೋಣದು. ಈಗ 760 ರೂಪಾಯಿ ಇದ್ದು ಅದರೊಳಗೆ 200 ರೂಪಾಯಿ ಉಳಿಸುವಂತಹ ವ್ಯಕ್ತಿ ನಾನು. ಅದು 750 ಉಳಿಸಿ ಮತ್ತೆ ನನಗೆ 50 ರೂಪಾಯಿ ತಂದುಕೊಂಡಿದ್ದ ಮಾಡ್ಲೋಡ್. ಇಂಥ ಒಬ್ಬ ವ್ಯಕ್ತಿ ಈಗ 40,000 ಬಂದಾಗ 80,000 ಬಂದಾಗ ಇಷ್ಟು ಹಣ ಉಳಿದದಲ್ಲ, ಹಾಗಾದ್ರೆ ಒಂದು ಮೇಲೆ ಅಂತ ಕಟ್ಬಿಡೋಣ. ಯಾಕೋ ಕಟ್ತೀಯೋ, ಬಾಡಿಗೆ ಕೊಟ್ಬಿಡೋಣ. ಯಾಕೋ ಕೊಡ್ತೀಯೋ, ರೆಂಟ್ ಬರ್ತದ, ಮತ್ತೆ ಯಾಕೆ ರೆಂಟ್ ಬರಬೇಕು, ಮತ್ತೊಂದು ಮನೆ ಕೊಂಡ್ಕೊಂಬೋಣ. ನೀವು ವಿರಾಗ ಭಾವ ಬಾ ಅಂದ್ರೆ ಹೆಂಗೆ ಬರ್ತದೆ? ಅದ ಬಾಂಡ್ರೆ ನಿಂತು ಬಿಡ್ಬೇಕದ. ಎಷ್ಟೇ ಚೀಪ್ ಇರಲಿ, ಎಷ್ಟೇ ಯಾರ ಏನೇ ಮಾಡ್ತಿರ್ಲಿ, ಏನೇ ಹೇಳ್ತಿರ್ಲಿ, ನಮ್ದೇನಪ್ಪ ಅಂತಂದ್ರೆ ನಾನು ನೆನ್ನೆ ಅಂತೀನಿ, ನನ್ನ 2 ಮಕ್ಕಳು ಇಷ್ಟವ ಸಾಕು, ಇದಕ್ಕಾಗಿ ಇಷ್ಟು ಮನೆ ಸಾಕು, ಅಲ್ಲಿಗೆ ನೀ ಬಾಂಡ್ರಿ ಎಳೆದು ಬಿಟ್ಟು ಅದರೊಳಗೆ ನೀ ಇದ್ದಿ, ನೀ ಕರ್ತವ್ಯ ದಕ್ಷಿಣ ಆಗ್ತೀಯ. ವೇದಾಂತ ಹೇಳೋದು ಸುಲಭ, ನೀವು ವೇದಾಂತ ಕೇಳೋದು ಸುಲಭ. ನಾನು ಹೇಳ್ತೀನಿ, ಈ ಒಳಗಿನ ಗುಟ್ಟು ಯಾರು ಹೊರಗೆ ಹಾಕೋದಿಲ್ಲ, ಅನುಭವದಿಂದಲೇ ಹೊರಗೆ ಹಾಕಬೇಕಾಗ್ತದೆ. ಎಷ್ಟು ವೇದಾಂತ ಕೇಳ್ತೀರಿ ನೀವು? ಎಲ್ಲರ ವೈರಾಗ್ಯ ಗೋಲಿ ತಕ್ಷಿಟ್ಕೊಂಡ್ಬಿಟ್ಟು ವೈರಾಗ್ಯ ತಿಳ್ಕೊಂಡ್ಬಿಟ್ಟ, ಬೂದಿ ಪಡ್ಕೊಂಡ್ಬಿಟ್ಟು ವೈರಾಗ್ಯ. ಜಟಿಲೋ ಮುಂಡಿ ಲುಂಚಿತ ಕೇಶ ಕಾಷಾಯಾಂಬರ ಬಹುಕೃತ ವೇಷ ಪಶ್ಯನ್ನ ಪಿಚನ ಪಶ್ಯತಿ ಮೂಢ ಉದರ ನಿಮಿತ್ತಂ ಬಹುಕೃತ ವೇಷ. ದ ವ್ಯಾಲ್ಯೂ ಫಾರ್ ಮನಿ, ವ್ಯಾಲ್ಯೂ ಫಾರ್ ಗೋಲ್ಡ್, ವ್ಯಾಲ್ಯೂ ಫಾರ್ ಪ್ರಾಪರ್ಟಿ. ಇಫ್ ಯು ವ್ಯಾಲ್ಯೂ ದಿ ವ್ಯಾಲ್ಯೂ, ದೆನ್ ಇಟ್ ಹ್ಯಾಸ್ ಎ ವ್ಯಾಲ್ಯೂ. ಇಫ್ ಯು ಡೋಂಟ್ ವ್ಯಾಲ್ಯೂ, ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ, ವಾಕ್ ಹೂ ಕೇರ್ಸ್ ಬರ್ತದೆ. ನಾವು ವ್ಯಾಲ್ಯೂ ಕೊಟ್ಟು ಕೊಟ್ಟು ಕೊಟ್ಟು ಕೊಟ್ಟು ಅದರ ಹಿಡಿತದೊಳಗೆ ನಾವು ಸಿಕ್ಕಾಕೋಬಿಡಿ. ತಂದದ್ದು ನಾವ ಸಿಕ್ಕಾಕೊಂಡದ್ದು. ಹೀಗಾಗಿ ಭೋಗದಲ್ಲಿ ನಮಗೆ ವೈರಾಗ್ಯ ಇರಬೇಕು. ವಸ್ತು ಏನ್ ಮಾಡ್ತದ ಪಾಪ, ನೀ ಒಂದು ಮೊಬೈಲ್ ಇಟ್ಕೊ, 4 ಮೊಬೈಲ್ ಇಟ್ಕೊ, ಮೊಬೈಲ್ ಅದಕ್ಕೆ ಗೊತ್ತಿಲ್ಲ, ನೀನೇ ಹಿಡ್ಕೊಂಡಿ ಅಂತೇಳಿ. ನೀ ಹೆವಿ ಮೊಬೈಲ್ ಯೂಸ್ ಮಾಡೋಣ ಆಗಿದ್ದೆ ಅಂತಂದ್ರೆ ಬೇಡ, ಮನುಷ್ಯ ಕೈ ಬಿಡದೇ ಇರೋ ಹಾರೋಗ್ಬಿಡ್ತಿತ್ತು. ಅದು ಗೊತ್ತಿಲ್ಲ. ಮೊಬೈಲ್ನೊಳಗು ವೈರಾಗ್ಯ ಇಂಪಾಸಿಬಲ್, ಟಿವಿ ಒಳಗೆ ವೈರಾಗ್ಯ ಇಂಪಾಸಿಬಲ್. ಇವು ವೈರಾಗ್ಯನೇ ಅಲ್ಲ. ವೈರಾಗ್ಯ ಯಾವುದು ಅಂದ್ರೆ ಆ ವಸ್ತು ಆ ವ್ಯಕ್ತಿಯಲ್ಲಿ ಏನು ಒಂದು ಆನಂದವನ್ನು ಭಾವಿಸ್ತೀಯ. ನಾ ಬೆಳಗ್ಗೆ ಶಬ್ದ ಉಪಯೋಗ ಮಾಡಿದೆ, ಶೋಭನಾ ಅಧ್ಯಾಯ. ಒಂದು ಆನಂದವನ್ನು ಭಾವಿಸ್ತೀವಿ, ಒಂಥರ ಕಣ್ಣು ಚಕ್ ಚಕ ಅಂತಾವ, ಮುಖ ಚಕಮಕ ಹೊಳಿತದ, ಆ ಕೈಯಾಗದ ವಸ್ತು ಬಂದ ತಕ್ಷಣ ಹಾ ಅನಿಸ್ತದ. ಇದಷ್ಟು ಭೋಗನು, ಇದಷ್ಟು ಶೋಭನಾ ಅಧ್ಯಾಸ. ನಮ್ಮ ಜೀವನದಲ್ಲಿ ಇಂಥ ಶೋಭನಾ ಅಧ್ಯಾಸಗಳು ಕೊನೆ ಇಲ್ಲ. ಅವು ಎಲ್ಲ ಯಾವಾಗ ಆಗ್ತಾವಂದ್ರೆ ಬೌಂಡ್ರಿ ಮೀರಿದಾಗೆ, ಲಿಮಿಟೇಷನ್ ಮೀರಿದಾಗೆ. ಹಾಗಾದ್ರೆ ಫಲದಲ್ಲಿ ವೈರಾಗ್ಯವೋ ಫಲಭೋಗದಲ್ಲಿ ವೈರಾಗ್ಯವೋ? ಅಲ್ಲಿ ಮತ್ತೆ ಎರಡವ, ಭೋಗದಲ್ಲಿ ವೈರಾಗ್ಯ ಎರಡು ತರ ಅವ, ಈಗ ಅಮೃತ ಅಮೃತ. ಇಲ್ಲಿಯ ವಿಷಯ ವ್ಯಕ್ತಿ ಪದಾರ್ಥಗಳಲ್ಲಿ ಘಟನೆಗಳಲ್ಲಿ ಅಥವಾ ಪರಲೋಕದ ಘಟನೆಗಳಲ್ಲಿ ನನಗೆ ವೈರಾಗ್ಯ ಇದೆ. ಹಲವಾರು ಜನ, ಹಲವಾರು ಸಾಧಕರು ಚಹಾ ಕುಡಿಯೋದು ಬಿಡ್ತಾರೆ, ಕಾಫಿ ಕುಡಿಯೋದು ಬಿಡ್ತಾರೆ, ಒಂದೊತ್ತು ಊಟ ಮಾಡ್ತಾರೆ, ಏಕಾದಶಿ ಮಾಡ್ತಾರೆ, ಸಂಕಷ್ಟಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಏನು ಇಷ್ಟೊಂದು ವೈರಾಗ್ಯ ನನಗೆ? ಹೌದಪ್ಪ, ನಾನು ಭಾಳ ವೈರಾಗ್ಯ. ಏನು ಮಾಡುತ್ತೆ ಒಂದು ಆಗ್ಲಿಕ್ಕಿಲ್ಲ, ಅವಾಗ ಏನ್ ಮಾಡ? ಅದಕ್ಕೆ ನನಗೆಲ್ಲ ಸಾಕು ಅನ್ಸೋದು ಬೇಡ, ಊಟನೋ ಬೇಡ ಬಿಡು. ನಮಗೆ ಆಶ್ಚರ್ಯ ಆಗ್ತದೆ, ಎಂತ ದೊಡ್ಡ ವೈರಾಗ್ಯಪ್ಪ, ಅಲ್ಲ ಇದಕ್ಕೆ ಫಲ ಏನ್ಪ ಹಿಂಗ್ ಮಾಡಿದ್ರೆ? ಅಲ್ಲಿ ನಮಗೆ ಸ್ಥಾನ ಸಿಗುತ್ತದೆ. ಎಲ್ಲಿ ಸ್ಥಾನ ಸಿಗ್ತದೆ? ಕೈಲಾಸದೊಳಗೆ, ವೈಕುಂಠದೊಳಗೆ, ಸ್ವರ್ಗದೊಳಗೆ. ಆ ಲೋಕದ ಆನಂದ ಇದೇನ್ ಮಾಡೋದಲ್ಲ. ಈಗ ಇದಕ್ಕೆ ವೈರಾಗ್ಯ ಅಂತೀರೋ ಏನ? ಇಹಲೋಕದಲ್ಲಿ ವಿರಾಗ ಭಾವ, ಪರಲೋಕದಲ್ಲಿ ಭೋಗ ಭಾವ, ಇದು ವೈರಾಗ್ಯ ಅಲ್ಲ. ಇಹ ಅಮುದ್ರ ಫಲ ವಿರಾಗ ಅಲ್ಲ, ಫಲ ಭೋಗ ವಿರಾಗ. ಬಳ್ಳಾರಿ ಒಳಗೆ ಗುಣಿತಟ್ ಸ್ವಾಮಿ ಅಂತ ಒಬ್ಬ ಇದ್ದ, ಹೌದಲ್ಲ? ಹಾ, ಇನ್ನೊಬ್ಬ ಬಾಂಬೆ ಬಾಂಬೆ ಸ್ವೀಟ್ಸ ಮುಂಬೈ ಸ್ವೀಟ್ಸ್ ಏನದು ಬಾಂಬೆ ಸ್ವೀಟ್ಸ ಬಾಂಬೆ ಸೇಟ್ ಬಾಂಬೆ ಸ್ವೀಟ್ಸ್ ಅವ ಸೇಟ್ ಇದ್ದ. ಅವನ ಅದೊಂದು ಮುರುಗನ್ ದೇವಸ್ಥಾನ ಇತ್ತು, ಸಣ್ಣದೊಂದು ಕಟ್ಟಿ ಮಾಡ್ಕೊಂಡು ಈ ಗುಣಿತಟ್ ಸ್ವಾಮಿ ಅದಕ್ಕೆ ಹೂ ಏರಿಸ್ಕೊಂಡು ಪೂಜೆ ಮಾಡ್ಕೊಂಡು ಇದ್ದ. ನನ್ನ ಕಣ್ಣೆದುರಿಗೆ ಆದದ್ದು ವಿಟ್ನೆಸ್ ಇದ್ದಾರೆ ನೋಡಿ. ಆ ಗೋಣಿತ್ತ ಸ್ವಾಮಿ ಪೂಜೆ ಮಾಡ ಮನೆ ಮನೆಗೆ ಹೋಗಿ ಒಂದು ಪರಟ್ಟಿ ಇತ್ತು ಅವನ ಕೈ ಒಳಗೆ ಪರಟ್ಟಿ. ಆ ಪರಟ್ಟಿ ಹಿಡಿದ ಪರಟ್ಟಿ ಗೊತ್ತದಲ್ಲ, ತೆಂಗಿನ ತೆಂಗಿನಕಾಯಿ. ಹಾ, ಏನ ಚರಟ ಪರಟ್ಟಿ ಏನ ಅಂತ ಅದನ್ನು ತಗೊಂಡೋಗಿ ಎಷ್ಟು ಹಾಕ್ತಾರಷ್ಟು ತಿಂದು ಇದೇ ಸಾಮಾನ್ಯ ವೈರಾಗ್ಯ ಅಂದ್ರಿ. ಹೆಚ್ಚಿಗೆ ಏನು ಬಯಸ್ತಿದ್ದವ, ಅಷ್ಟ ಜೀವನ ಮಾಡ್ದ ಗುಣಿತಟ್ಟು. ಯಾರ ಅಂದ್ರೆ ನಾನು ಒಂದು ಟ್ರಕ್ ಇಟ್ಟಂಗಿ ಕೊಡಿಸ್ತೀನಿ, ಇನ್ನು ಯಾರು ಅಂದ್ರೆ ಹಚ್ಚಿರೋ ಸಿಮೆಂಟ್ ಕೊಡಿಸ್ತೀನಿ. ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಒಂದು ಮುರುಗನ್ ದೇವಸ್ಥಾನ ಕಟ್ಟಿ, ಆಮೇಲೆ ಈ ಬಾಂಬೆ ಸೇಟ ಸುಮ್ಮನೆ ಕೊಡ್ಬೇಕಲ್ಲ, ಅದೊಂದು ಜಾಗ ಓಪನ್ ಆಗಿತ್ತು. ಆ ಓಪನ್ ಜಾಗದೊಳಗೆ ಏನ್ ಕಟ್ಟದವ, ಚೌಲ್ಟ್ರಿ ಕಟ್ಟದ, ಚೌಲ್ಟ್ರಿ ಕಟ್ಟದ, ಸ್ಕೂಲ್ ಕಟ್ಟದ, ಅದ ಮಾಡಿ. ಇದೇ ಟೈಮಿಗೆ ಅವನಿಗೆ ಏನ್ ಅನ್ನಿಸ್ತೋ ಏನು, ಆ ಗುಣಿತಟ್ ಸ್ವಾಮಿಗೆ ತಕ್ಷಣ ಹೇಳ್ದ, ಎಲ್ಲ ಜಾಗ ನಂದ, ಸ್ಕೂಲು ನಂದ, ಚೌಟ್ರಿ ನಂದ, ಇಲ್ಲಿಂದ ಹೋಗು ಅಂದ್ಬಿಟ್ಟು. ಯಾರಿಗೆ ಸೀಟ್ಗೆ? ಯಾಕಂದ್ರೆ ಅದು ಬಡವರಿಗಾಗಿ ಉಚಿತ ಅಂತೇಳಿ ಚೌಟ್ರಿ ಮಾಡಿದ್ರು. ಯಾರು ಒಬ್ರು ಬಂದ್ರು, ನಮಗೆ ಚೌಟ್ರಿ ಬೇಕು, ನಾವು ನಿಮಗೆ ಇಷ್ಟು ಹಣ ಕೊಡ್ತೀವಿ ಅಂತಂದ್ರು. ನೀವು ಅವ್ರ ಕಂದು ಹಣ ಇಸ್ಕೊಂಡ, ಇವ್ರು ಬಿಡಿಸಿದ, ಅವ್ರಿಗೆ ಕೊಟ್ಟ. ಸೊ ಹೀಗೆ ಮಾಡ್ತಾನ ಅಂತ ಯಾವಾಗ ಗೊತ್ತಾಯ್ತು, ಅವ್ರು ಬಂದು ಕೇಳಿದ್ರು, ಏನಪ್ಪ ಇದೆಲ್ಲ ಮಾಡ್ತಾ ಇದೀಯಾ, ನೀವು ಯಾರು ಕೇಳೋರು, ನಿಮ್ದೆಲ್ಲ ಅಲ್ಲ, ಇದು ಎಲ್ಲ ನನಗೆ ದೇವಸ್ಥಾನ ಸೇರಿದ್ದು, ದೇವಸ್ಥಾನ ನನಗೆ ಸೇರಿದ್ದು, ನಾ ಕಷ್ಟಪಟ್ಟು ಕಟ್ಟಿದ್ದು, ಇದಷ್ಟು ನಂದ ಅಂದ್ಬಿಟ್ಟ. ಬಾಂಬೆ ಸರ್ ನನ್ನ ಹತ್ರ ಬಂದು ಹೇಳ್ದ, ಕೈ ಮುಗಿದು ಬಂದ, ಆಗಯ ಪೂರಾ ನಮಸ್ಕಾರಕರಿಗೆ ಆಗ್ಯ ಉಸ್ಕೊಂಡ. ಅವತ್ತಿನಿಂದ ಈ ಗೋಣಿತಟ್ ಸ್ವಾಮಿ ವೈರಾಗ್ಯ ಭಾರಿ ಇಷ್ಟ ಆಗ್ಬಿಟ್ಟದ ನನಗೆ. ಅವನ ಹೆಸರೇ ಗೋಣಿತಟ್ ಸ್ವಾಮಿ. ಇಷ್ಟ ಗೋಣಿತಟ್ ಸುತ್ತೋತಿದ್ದ, ಇನ್ನೇನಿಲ್ಲ, ಮೈ ಎಲ್ಲ ಪೂರ ಬೂದಿ ವಿಭೂತಿ, ಒಂದು ಪರಟಿ, ಇದೆಲ್ಲ ನಂದ ಅನ್ಬೇಕಾದ್ರೂ ಪರಟಿನೇ ಹಿಡಿದಿದ್ದ ಕೈಯಾಗ. ಇದು ವೈರಾಗ್ಯನ ಈಗ ಅಮೂತ್ರ. ಇಲ್ಲಿಯ ವಸ್ತುವಾದ ಪದಾರ್ಥಗಳಲ್ಲಿ ಮತ್ತು ಅಲ್ಲಿಯ ವಸ್ತು ಪದಾರ್ಥಗಳಲ್ಲಿ ವೈರಾಗ್ಯ, ಫಲಭೋಗ ವಿರಾಗ. ಆಯ್ತಲ್ಲ, ಈ ವಿರಾಗದಿಂದ ಏನಾಗಬೇಕಾಗಿದೆ? ಸಹಜವಾಗಿ ಈ ಅನಿತ್ಯವಾದ ಕ್ಷಣಿಕವಾದ ಈ ಜಗತ್ತನ್ನು ಬಿಡ್ತೀಯಾ, ನೀ ಆಧ್ಯಾತ್ಮಿಕ ಶರಣ ಹೋಗ್ತೀಯಾ, ಅಲ್ಲಿ ಹೋದ ಮೇಲೆ ಮತ್ತೆ ಕೆಲವು ಸಾಧನೆಗಳಿವೆ, ಅದು ಮೂರನೆಯ ಸಾಧನೆ. ಅದು ಏನು? ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ. ಈ ಆರು ಸಂಪತ್ತುಗಳನ್ನ ಗುರುಕುಲ ವಾಸ ಮಾಡುವಾಗ ಈ ಆರು ಸಂಪತ್ತುಗಳನ್ನ ಸಂಗ್ರಹಿಸಬೇಕು. ಯಾರು ಸಂಪತ್ತುಗಳು ಏನು ಅಂತ ವಿವರಿಸ್ತಾರೆ ಮುಂದೆ, ಅದನ್ನು ನೋಡೋಣಂತೆ. ಆರು ಸಂಪತ್ತುಗಳು ಮಾತ್ರ ಸಂಗ್ರಹಿಸಬೇಕು. ಇವು ಸಂಪತ್ತುಗಳು, ಆರು ಸಂಪತ್ತುಗಳು, ಷಟ್ಕ ಸಂಪತ್ತಿ, ಹೌದಲ್ಲ? ಧನ, ಕನಕ, ಆಸ್ತಿ, ಪ್ರಾಪರ್ಟಿ, ಮನೆ, ಅಪಾರ್ಟ್ಮೆಂಟು, ಅಲ್ಲನ ಆರು ಸಂಪತ್ತುಗಳು. ಅಲ್ಲಲ್ಲಲ್ಲ, ಅವಲ್ಲ, ಇವು ಬೇರೆ. ಇವು ಇವು ಶಮದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ. ಒಂದೊಂದು ಒಂದೊಂದು ಗುರುಗಳ ಸಾನ್ನಿಧ್ಯದಲ್ಲಿ ನಮಗೆ ಸಾಧಿಸಲಿಕ್ಕೆ ಸಾಕಷ್ಟು ಅವಕಾಶ ಇರ್ತದೆ. ಹೀಗಾಗಿ ಗುರುಕುಲ ವಾಸ ಮಾಡ್ತೇವೆ. ಇಲ್ಲಿ ನೀನು ಸಂಗ್ರಹಿಸದೇ ಇದ್ದವ, ಇನ್ನು ಎಲ್ಲೋ ಹೋಗಿ ಸಂಗ್ರಹಿಸ್ತೇನೆ ಅಂದ್ರೆ ಆಗೋದಿಲ್ಲ. ಇಲ್ಲಿ ಸಂಗ್ರಹಿಸಿದರೆ ನೀನು ಸ್ಥಿರವಾಗಿ ನಿಲ್ತೀಯ, ಸ್ಥಿರವಾಗಿ ನಿಲ್ಲಬೇಕು ಅಂತಂದ್ರೆ ನಾನು ಇವನ್ನ ರೂಢಿಸ್ಕೋಬೇಕು. ಸಮದಮಾದಿ ಷಟ್ಕ ಸಂಪತ್ತಿ, ಇನ್ನ ಇವಷ್ಟು ಜೊತೆಗೆ ನಾಲ್ಕನೆಯ ಸಾಧನ ಒಂದಿದೆ, ಅದಕ್ಕೇನು ಕರೀತಾರೆ ಮುಮುಕ್ಷು, ಮೋಕ್ಷ. ಮೋಕ್ಷವನ್ನ ಹೊಂದಬೇಕು, ಹೌದೋ? ಮುಮುಕ್ಷುತ್ವಂ ಇತಿ ಸ್ಫುಟಂ, ಸ್ಪಷ್ಟವಾಗಿದೆ. ಏನು ನನಗೆ ಮೋಕ್ಷ ಬೇಕೇ ಬೇಕು, ತೀವ್ರವಾದ ಇಚ್ಛ. ಮೇ ಮೋಕ್ಷ ಭೂಯ, ಇವನಿಗೆ ಮುಮುಕ್ಷು ಅಂತ ಕರೀತಾರೆ. ಮೋಕ್ಷದಲ್ಲಿ ತೀವ್ರವಾದ ಇಚ್ಛೆ ಉಳ್ಳವನಿಗೆ ಮುಮುಕ್ಷು ಅಂತ ಕರೀತಾರೆ. ಭೋಗದಲ್ಲಿ ತೀವ್ರತೆ ಇದ್ದವನಿಗೆ ಬುಭುಕ್ಷು ಅಂತ ಕರೀತಾರೆ. ಭೋಕ್ತು ಇಚ್ಛು ಬುಭುಕ್ಷು, ಮೋಕ್ತು ಇಚ್ಛು ಮುಮುಕ್ಷು. ಎಷ್ಟು ಸರಳದ ನೋಡಿ ಸಂಸ್ಕೃತ, ಎಷ್ಟು ಈಜಿ ಅದ. ಇಚ್ಛು ಇಚ್ಛಿಸುವವನು, ಮೋಕ್ಷವನ್ನ ಇಚ್ಛಿಸುವವನು ಮುಮುಕ್ಷು. ಹೌದ, ಭೋಕ್ತು ಇಚ್ಛು, ಭೋಗವನ್ನ ಇಚ್ಛಿಸುವವನು ಬುಭುಕ್ಷು ಅಷ್ಟೇ. ನಾವು ಕಾಲ ಕಾಲಕ್ಕೆ ತಕ್ಕಂತೆ ಬುಭುಕ್ಷುಗಳಾಗಿಯೇ ಬೆಳೆದಿದ್ದೇವೆ, ಅವಕಾಶ ಒದಗಿ ಬಂದಿದೆ, ಇನ್ನಾದರೂ ನಾವು ಮುಮುಕ್ಷುಗಳಾಗೋಣ ಅನ್ನುವ ಈ ಶ್ಲೋಕದ ಮೂಲಕವಾಗಿ ಈಗ ವೈರಾಗ್ಯವನ್ನು ವಿವರಿಸ್ತಾರೆ. ತದ್ ವೈರಾಗ್ಯಂ ಇತಿಹಾಸಾಯ, ದರ್ಶನ ಶ್ರವಣಾದಿಭಿ ದೇಹಾದಿ ಬ್ರಹ್ಮ ಪರ್ಯಂತೇ ಯನಿತ್ಯೇ ಭೋಗ ವಸ್ತುನಿ ತದ್ವೈರಾಗ್ಯಂ ಜಿಹಾಸಾಯ ದರ್ಶನ ಶ್ರವಣಾದಿಭಿ ದೇಹಾದಿ ಬ್ರಹ್ಮ ಪರ್ಯಂತೇ ಹಿ ಅನಿತ್ಯೇ ಭೋಗ ವಸ್ತುನಿ. ಕನ್ನಡದಲ್ಲಿ ಯಾವುದು ಅಷ್ಟೆ, ಸಂಸ್ಕೃತಕ್ಕೂ ಕನ್ನಡಕ್ಕಿರೋ ವ್ಯತ್ಯಾಸ. ನೀವು ಯಾವುದು ಅಂತೀರಿ, ಅವ್ರೇನಂತಾರೆ ಯಾ, ಏನಪ್ಪ ಯಾ, ಯಾವುದು ದರ್ಶನ ಶ್ರವಣಾದಿಭಿ ಜಿಹಾಸ ಅಂದ್ರೇನು? ವಿಷಯೇಂದ್ರಿಯಗಳು ಅಂತ ಏನಿವೆಯಲ್ಲ, ಆ ವಿಷಯೇಂದ್ರಿಯಗಳಲ್ಲಿ ಇವನಿಗೆ ಜಿಹಾಸ. ಏನ್ ಧಾತು ಮೋನ? ಜಹ ಧಾತು. ಯೋಗೀಶಿ ಕೇಳೋದ್ ನಾ ಯಾವಾಗಲೂ ಅಲ್ಲಿ ಹಿಂದೋಕ್ ನೋಡ. ಜಹ ಧಾತು, ಜಿಹಾಸ ಏನಂದ್ರೆ ಜಹದು ಇಚ್ಛು ಜಿಹಾಸ. ಜಹ ಬಿಟ್ಟು ಕೊಡೋದು, ತ್ಯಾಗ ಮಾಡೋದು. ಇವನೇನ್ ಮಾಡ್ತಾನೆ, ವಿಷಯ ಮತ್ತು ಇಂದ್ರಿಯಗಳ ಸಂಯೋಗದಲ್ಲಿಯ ಭೋಗವನ್ನ ಅಥವಾ ಪ್ರವೃತ್ತಿಯನ್ನ ಬಿಟ್ಟು ಕೊಟ್ಟಿರುತ್ತಾನೆ. ಯಾರು? ಯಾವನೋ, ಯಾವನು ಬಿಟ್ಟು ಕೊಡ್ತಾನೋ ಅವನು. ಅದನ್ನ ವೈರಾಗ್ಯಂ ಅಂತ ಕರೀತಾರೆ. ತದ್ ವೈರಾಗ್ಯಂ ಸ್ಕ್ರೀನ್ ಆಯ್ತು ನೋಡ್ರಿ. ನಾನು ಮೇಲಿನ ಶ್ಲೋಕದಲ್ಲಿ ಸಾಕಷ್ಟು ವಿವರಣೆಯನ್ನು ಕೊಟ್ಟು ಬಿಟ್ಟಿದ್ದೇನೆ. ಇದಕ್ಕೆ ಹಣ ತುರೋದು ವೈರಾಗ್ಯ ಅಲ್ಲ, ಹಣವನ್ನ ಹಣದಲ್ಲಿಯ ಗೌರವವನ್ನ ಕಡಿಮೆ ಮಾಡಿದರೆ ಧನಕನಕಾದಿ ಸಂಪತ್ತಿನಲ್ಲಿಯ ಗೌರವವನ್ನ ಕಡಿಮೆ ಮಾಡದೆ ಅವುಗಳಿಗೆ ಅಂಟಿಕೊಳ್ಳದೆ ಇರುವುದು ವೈರಾಗ್ಯ. ಈ ತುರೋದ್ರಿಂದ ನೀನು ಇನ್ಸಲ್ಟಿಂಗ್ ದಿ ಲಕ್ಷ್ಮಿ, ನೀನು ಲಕ್ಷ್ಮಿಯನ್ನು ಅವಮಾನಿಸ್ತಿದ್ದೀಯ, ಅದರಲ್ಲಿ ವೈರಾಗ್ಯ. ಇದರಲ್ಲಿ ಕೆಲವೊಂದು ಕೆಲವೊಂದು ಧರ್ಮದಲ್ಲಿ ಇದ್ದಾರೆ. ಅದು ಅದು ಬಳ್ಳಾರಿನೇ, ಎಲ್ಲ ಫ್ರೆಶ್ ಅನುಭವಗಳು ಆಗಿನ ಕಾಲಕ್ಕೆ, ಅವು ಇವತ್ತಿಗೂ ಫ್ರೆಶ್. ಅವು ನಾನು ಸನ್ಯಾಸ ತೆಗೆದುಕೊಳ್ತಾ ಇದ್ದೇನೆ ಅಂತೇಳಿ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿ ಎಲ್ರಿಗೂ ಹಂಚ್ತಾರೆ, ಹೌದಾ? ಆ ಇನ್ವಿಟೇಷನ್ ಕಾರ್ಡ್, ಒಂದೊಂದು ಇನ್ವಿಟೇಷನ್ ಕಾರ್ಡ್ ಆಗ 30 ವರ್ಷಗಳ ಹಿಂದೆ ಒಂದೊಂದು ಇನ್ವಿಟೇಷನ್ ಕಾರ್ಡ್ ಬೆಲೆ 60 ರೂಪಾಯಿ 100 ರೂಪಾಯಿ, ಅಂತ ಕಾಸ್ಟ್ಲಿ ಇನ್ವಿಟೇಷನ್ ಕಾರ್ಡ್ ಆಗಿನ ಕಾಲಕ್ಕೆ. ಆ ಕಾರ್ಡ್ಗಳನ್ನ 100,000 ಮಂದಿಗೆ ಹಂಚೋದು. ಇದಕ್ಕಾಗಿ ಆನೆ ಮೇಲೆ ನಾವು ಅಂಬಾರಿ ಸವಾರಿ ಇದೆ, ನೀವೆಲ್ಲ ಬರಬೇಕು. ನಾನು ಅದಕ್ಕಾಗಿ ಹೋಗಲಿಲ್ಲ, ನನ್ನ ಕ್ಲಾಸ್ಗೆ ಹೋಗಿ ಮುಗಿಸೋ ಬರಬೇಕಾದ್ರೆ ರೋಡ್ ಬ್ಲಾಕ್ ಆಗಿತ್ತು, ಪಾಸಿಗೆ ನಿಂತ್ಕೊಂಡು ನೋಡ್ಬೇಕು ಬೇರೆ ದಾರಿಗಳು. ಸೊ ಏನು ನೋಡ್ತೀನಿ ವಿಚಿತ್ರ ಏನು ಅಂದರೆ, ಅವನು ಅಂಬಾರಿ ಮೇಲೆ ಕೂತ್ಕೊಂಡಿದ್ದಾನೆ, ಹಣ ರಾಶಿ ರಾಶಿ ತೂರ್ತಾ ಇದೆ. ಆ ರಾಶಿ ರಾಶಿ ಏನು ತೂರ್ತಾ ಇದ್ದಾರೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಜನ ಏನು ಹೊಡೆದಾಟ ಹೊಡೆದಾಟ ಉರುಳಾಟ, ರಸ್ತೆ ತುಂಬೆಲ್ಲ ಉರುಳಾಡಿದ್ದ ಉರುಳಾಡಿದ್ದ. ಯಾಕಂದ್ರೆ ನನಗೆ ಹಣದಲ್ಲಿ ವೈರಾಗ್ಯ. ಇವು ಪಾಪದ್ದು ಹಿಂದೂ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನೋಡಿದ್ಯಾ, ಹಣದ ಬಗ್ಗೆ ಎಷ್ಟೊಂದು ವೈರಾಗ್ಯ ಇದೆ ನೋಡಪ್ಪ ಅವನಿಗೆ. ಯಾವುದು ನೀವು ಮಾತಾಡ್ತೀವಿ, ಯಾವ್ದು ನೀವು ಮಾತಾಡ್ತೀವಿ, ಅಷ್ಟು ಸುಲಭ ಇಲ್ಲ ವೈರಾಗ್ಯ. ರಾಮಕೃಷ್ಣ ಪರಮಹಂಸರು ಜೊತೆ ಭಕ್ತರನ್ನು ಕೂಡ್ಕೊಂಡು ರಸ್ತೆ ಮೇಲೆ ಹೋಗ್ತಾ ಇದ್ದಾರೆ, ಮಾರ್ಕೆಟ್ನಲ್ಲಿ ಒಂದು ಅಂಗಡಿ ಕಾಣಿಸ್ತದೆ, ಜ್ಯುವೆಲರಿ ಶಾಪ್. ಇವರು ಬೆಡ್ ಕೆಳಗೆ 1 ರೂಪಾಯಿ ಇದ್ರನ್ನ ಕೈ ಮ್ಯಾಲೆ ಸುಟ್ಟು ಬಿಡ್ತಂತ, ಅಂತ ವೈರಾಗ್ಯದ ವ್ಯಕ್ತಿ. ಅದು ಯಾವಾಗ ಜ್ಯುವೆಲರಿ ಶಾಪ್ ಹಿಂಗೆ ನೋಡಿದ್ರು ಪಟ್ ಅಂತ ಶಾಪ್ನೊಳಗೆ ಹೋಗ್ಬಿಟ್ರು. ಈ ಭಕ್ತರಿಗೆಲ್ಲ ಅಯ್ಯೋ ಏನಾತೆ ಮುದುಕು, ನೀವು ಒಳಗೆ ಹೋಗ್ಬಿಟ್ನಲ್ಲ, ಇಷ್ಟು ದಿವಸ ವೈರಾಗ್ಯವರಿಗೆ ಮಾತಾಡೋದೇನು, ಈ ಜ್ಯುವೆಲರಿ ಶಾಪ್ ಒಳಗೆ ಹೋದ್ರಲ್ಲ ಅವ್ರು, ಇವ್ರು ನೀವು ಬರ್ರಿ ಅಂತ ಅವ್ರಿಗೆ ಕರೀಲಿಲ್ಲ. ಆದ್ರೆ ಇವ್ರಿಗೆ ಒಂದು ನಮೂನಿ ಕ್ಯೂರಿಯಾಸಿಟಿ, ಏನ್ ಕೊಂಡ್ಕೊಡ್ತಾರೆ, ಏನೇನು ಸಾಮಾನು ಕೊಂಡ್ಕೊಡ್ತಾರೆ, ಯಾರಿಗೆ ಕೊಂಡ್ಕೊಡ್ತಾರೆ, ತಮಗೆ ಕೊಂಡ್ಕೊಂಡ್ರೆ ಅದು ಅವಶ್ಯಕತೆ ಇದೆಯಾ ಅವರಿಗೆ, ಅವ್ರ ಅವಶ್ಯಕತೆ ಇವ್ರ ಅಡಿಯವ್ರು ಬರ್ತಾರೆ. ಹೋದ್ರು ಅವರೆಲ್ಲ ಹಿಂಗ್ ನೋಡಿದ್ರು, ಹಿಂಗ್ ಕೈ ಮಾಡಿದ್ರು, ಇಲ್ಲಿ ಕೊಡಪ್ಪ ಅದನ್ನ ಅಂತ ಅವನ್ ಕೊಟ್ಟ. ಅದು ಉಂಗುರ, ಅದನ್ನ ತೊಗೊಂಡು ಹಿಂಗಿಟ್ರು. ಆಹ್ ಸರಿ ಕಾಣಿಸ್ತಾವಲ್ಲ, ವೆರಿ ಗುಡ್, ತಗ ಹಿಂಗಿಟ್ರು, ಬರ್ತೇನೆ ಅಂತ. ಅಲ್ಲಿ ಮುಗಿದೋಗ್ತದ ಸನ್ನಿವೇಶ, ಅಲ್ಲಿಗೆ ಮುಗದೇ ಹೋಯ್ತು. ಆದ್ರೆ ಸಂಜೆಗೆ ಸತ್ಸಂಗದಲ್ಲಿ ಇವ್ರು ಇನ್ನೂ ತಲೆಯಾಗಿಟ್ಕೊಂಡಾರ. ಅವ್ರು ನೀವು ಯಾಕೆ ಹೋದ್ರಿ, ನೀವು ಉಂಗುರ ಯಾಕೆ ಹಾಕೊಂಡ್ರಿ, ಹಾಕೊಂಡು ಬಿಟ್ಟು ಬಂದೆ, ನೀವು ಹಾಕೊಳ್ಳೋದನ್ನ ತಗೊಂಡು ಬಂದಿರ್ಬೋದು. ಈಗ ವೈರಾಗ್ಯ ಯಾವುದಾದ್ರೂ ನೀವು ಲಕ್ಷ ಕೊಟ್ಟು ಹೇಳಿ ನೋಡ್ರಿ ಸ್ವಲ್ಪ, ಉಂಗುರ ಏನ್ ಮಾಡಿತ್ತು, ಇದ್ರ ಭಾವದಲ್ಲೂ ವೈರಾಗ್ಯ ಇರ್ಬೇಕು. ಹಾಗೆ ಈಗ ಅಮೂತ್ರ ಫಲಭೋಗ ವಿರಾಗ, ಹೌದು, ದರ್ಶನ ಶ್ರವಣಾದಿ ಇರ ಕಿವಿಗಳು ಕಣ್ಣುಗಳು ಇಂದ್ರಿಯಗಳು ಅಂತರ್ಥ. ಎಲ್ಲಿ ತನಕ ನೀವು ಹೇಳೋ ವೈರಾಗ್ಯ, ದೇಹಾದಿ ಸ್ತಂಭ ದೇಹಾದಿ ಬ್ರಹ್ಮ ಪರ್ಯಂತೆ, ಈ ದೇಹ ಹಿಂದೆ ಸ್ವಲ್ಪ ಪ್ರಾಣ ಮನಸ್ಸು ಬುದ್ಧಿ ಅವರು ಇಟ್ಕೊಂಡು ಸ್ವಲ್ಪ, ದೇಹ ಅಂತ ಅಂದಾಗ ಅದನ್ನ ಬಿಟ್ಕೊಟ್ಟು ಅನ್ನೋದಿಲ್ಲ, ಹೆಣ ಅಂತಾರೆ ಅದಕ್ಕೆ. ದೇಹ ಅಂದಾಗ ಇನ್ನೂ ಪ್ರಾಣ ಇರ್ತದ, ಪ್ರಾಣ ಮನಸ್ಸು ಬುದ್ಧಿ ವಿಚಾರ ಎಲ್ಲ ಇರ್ತಾವ, ಅದಕ್ಕೆ ಹೆಣ ಅನ್ನೋಂಗಿಲ್ಲ. ಯಾವಾಗ ಪ್ರಾಣ ಬುದ್ಧಿ ಮನಸ್ಸು ಎಲ್ಲ ಬಿಟ್ಕೊಡ್ತೀರಿ ಅವಾಗ ಅದಕ್ಕೆ ಹೆಣ ಅಂತಾರೆ. ದೇಹ ಆದಿ ಪದಾರ್ಥವನ್ನೆಲ್ಲ ಇಟ್ಕೊಂಡು ಎಲ್ಲಿವರೆಗೂ ಅಂತಂದ್ರೆ ಬ್ರಹ್ಮ ಪರ್ಯಂತೆ, ದೇಹಾದಿ ಬ್ರಹ್ಮ ಪರ್ಯಂತೆ ಅನಿತ್ಯ ಭೋಗ ವಸ್ತುನಿ ಜಿಹಾಸ, ಅನಿತ್ಯ ಭೋಗ ವಸ್ತುನಿ ಜಿಹಾಸ, ಕ್ಷಣಿಕವಾದ ಭೋಗ ವಸ್ತುಗಳಲ್ಲಿ ನನಗೆ ವೈರಾಗ್ಯ ಜಿಹಾಸ, ಅದನ್ನು ವೈರಾಗ್ಯ ಎಂದು ಕರೀತಾರೆ. ವಿರಜ್ಯ ವಿಷಯ ಪ್ರಾತ ದೋಷ ದೃಷ್ಟಿಯ ಮುಹುರ್ಮುಹು ಸ್ವಲಕ್ಷೇ ನಿಯತಾವಸ್ಥಾ ಮನಸ ಶಮ ಉಚ್ಯತೆ. ವಿರಜ್ಯ ವಿಷಯ ಪ್ರಾತ ದೋಷ ದೃಷ್ಟಿಯ ಮುಹುರ್ಮುಹು ಸ್ವಲಕ್ಷೇ ನಿಯತಾವಸ್ಥಾ ಮನಸ ಶಮ ಉಚ್ಯತೆ. ವಿಷಯ ಭ್ರಾತ ಏನು? ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಗಳ ಪೂರಾ ಒಂದು ಕೆಸರು ಇದೆಯೋ ಇದು. ವಿಷಯ ಭ್ರಾತ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇಹ ಸಂಸಾರೇ ಬಹುತ ಸಾರೇ. ಈ ಕೆಸರಿಗೆ ಮುಳುಗಿಸೋದೊಂದೇ ಗೊತ್ತು ವಿನಃ ನಿನ್ನನ್ನು ಕೈ ಬಿಡ್ಲಿಕ್ಕೆ ಗೊತ್ತಿದ್ದಕ್ಕೆ ಏನ ಅಂತಾರ, ಹಂಗೆ ಹೋಗಿ ಜಾರು ಬಿದ್ದರೆ ಹಿಂಗೆ ಒಳಗ ಒಳಗನೇ ಹೋಗ್ತಾರ. ಸುಳಿ ಅಲ್ಲ ಕೆಸರಿನ ಹೊಂಡ. ನಮೂನಿ ಕೆಸರು ಉಂಟು, ಉಬಿ ಎಲ್ಲರೂ ಉಬಿಯೊಳಗೆ ಸಿಕ್ಕಾಕೊಂಡವರು. ವಿಷಯ ಭ್ರಾತ, ಅದರಿಂದ ಪ್ರತಿ ಕ್ಷಣವೂ ಪ್ರಯತ್ನಿಸಬೇಕು ಏನ ಹೊರಗೆ ಬರಲಿಕ್ಕೆ. ಹೆಂಗ್ರಿ ಸಾಧ್ಯ? ದೋಷ ದೃಷ್ಟಿಯ ಹೇಳಿದ್ನಲ್ಲ, ಇಲ್ಲಿ ಆನಂದ ಇದೆ ಅಂತ ಭಾವಿಸೋದು ಬೇರೆ, ಆನಂದದ ಮಧ್ಯದಲ್ಲಿಯೇ ಅಲ್ಲಿ ದುಃಖವೂ ಇದೆ ಅನ್ನೋದನ್ನು ಗುರುತಿಸ್ಬೇಕು. ಅರ್ಥ ಆಗಲಿಲ್ಲ, ಗ್ಯಾಸ್ ಸಿಲಿಂಡರ್ ಆನಂದನೋ ಏನ್ ಕಷ್ಟನೋ ದುಃಖನೋ, ಆನಂದ ಏನ್ ಬಗೆ ಇಲ್ಲ ಏನಿಲ್ಲ. ಎಷ್ಟು ಸುಲಭ, ಪಾತ್ರೆ ಮತ್ತೆ ಜಾಸ್ತಿ ತಿಕ್ಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಿಂಗ ಅದೇನ ಬಿಂಬ ಅಲ್ಲ, ಏನೋ ಸಿಗ್ತದೆ ಅದು ಸ್ವಲ್ಪ ಹಿಂಗ್ ಮಾಡ್ಬಿಟ್ರೆ ಪಾತ್ರೆ ಸ್ವಚ್ಛ ಆಗ್ತದೆ. ಆಹಾ ಹಾ ಹಾ, ಎಷ್ಟು ಆರಾಮ. ಹೌದ್ರಿ, ನಮ್ಮ ಮನೆಗೂ ಒಂದು ಸಿಲಿಂಡರ್ ತಂದು ಕೊಟ್ಬಿಡ್ರಿ. ಆಮೇಲೆ ಇನ್ನೊಬ್ರು ಅಂತಾರೆ, ಇಲ್ರಿ ಪ್ರೆಷರ್ ಕುಕ್ಕರ್ ಇದ್ರೆ ಸಿಲಿಂಡರ್ ಉಪಯೋಗ. ಪ್ರೆಷರ್ ಕುಕ್ಕರ್ ಅಂದ್ರೆ ನಾವು ಪ್ರೆಷರ್ ಮೇಲೆ ಅಡಿಗೆ ಆಗ್ತದೆ. ಅದಕ್ಕೆ ಎರಡು ಅರ್ಥವ, ಅಡಿಗೆ ಆಗೋದಕ್ಕೆ ಅದು ಸ್ಟೀಮ್ ಪ್ರೆಷರ್ ಸಿಗ್ತದೆ, ಅದ್ರ ಜೊತೆಗೆ ಪ್ರೆಷರ್ ಹಿಂದಿರ್ತದೆ, ಅದಕ್ಕೆ ಜಲ್ದಿ ಅಡಿಗೆ ಮಾಡ್ಬೇಕಂತ ಇರ್ತದೆ. ಜಲ್ದಿ ಅಡಿಗೆ ಮಾಡಬೇಕು ಅನ್ನೋ ಪ್ರೆಷರು ಈ ಕಡೆಗೆ ಅದು ಪ್ರೆಷರು. ಹೀಗಾಗಿ ಅದು ಪ್ರೆಸ್ಟೇಜ್ ಕುಕ್ಕರ್ ಅಂತ ಕರೀತಾರೆ. ಅದೊಂದು ಅದೊಂದು ದೊಡ್ಡ ಪ್ರೆಸ್ಟೇಜ್. ಅದು ಏನು ಪ್ರೆಸ್ಟೇಜು? ನಮ್ಮ ಮನೆಯಾಗೂ ಪ್ರೆಷರ್ ಕುಕ್ಕರ್ ಅದು. ಆಗಿನ ಕಾಲಕ್ಕೆ ಎಂಥ ದೊಡ್ಡ ನ್ಯೂಸ್ ಅದು. ಯಾರ ಮನೆಯಲ್ಲಿ ಪ್ರೆಷರ್ ಕುಕ್ಕರ್ ತಂದಿಟ್ರು ಅಂದ್ರೆ ಹೋಗಿ ನೋಡೋದೇ ನೋಡೋದು ಕಿಟಕಿಯಾಗಿಂದ. ನಮ್ಮ ಮನೆ ಬಾಜಕ್ಕೆ ನಮ್ಮ ಓನರ್ ಮನೆ ಇತ್ತು, ಕರಿ ಅಂತ, ಅಣ್ಣಾರಾವ್ ಕರಿ ಅಂತ. ಆ ಅಣ್ಣಾರಾವ್ ಕರಿ ಮನೆಯೊಳಗೆ ಅದನ್ನ ಮತ್ತೆ ಮೊದಲನೇ ಸಲ ಪ್ರೆಷರ್ ಕುಕ್ಕರ್ ತಗೊಂಡು, ಅವ್ರು ದೊಡ್ಡ ಶ್ರೀಮಂತರು ಆಗಿನ ಕಾಲಕ್ಕೆ. ಅವ್ರು ತಂದುಕೊಂಡಿದ್ರು ಅದನ್ನ. ನಾವು ಬಡವರಲ್ಲ, ಹೋಗಿ ಕಿಟಕಿಯಾಗಿಂದ ಹೆಂಗ. ನನಗೆ ಇನ್ನೂ ನೆನಪದ, ನಮ್ಮ ತಮ್ಮನ ಮುಖ ನಾ ಸರಿಸ್ತಿದ್ದೆ, ನಾ ಹಿಂಗೆ ನೋಡ್ತಿದ್ದೆ, ನನ್ನ ಮುಖ ಸರಿಸ್ತಿದ್ದೆ. ಈಗ ಆ ಕಿಟಕಿಗೆ ಒಂದ ಕಿಂಡಿತ್ತು, ಹಿಂಗೆ ಉದ್ದೊಂದು ಒಂದ. ಸೊ ನನ್ ಸರಿಸ್ತಿದ್ದ ತಾ ನೋಡ್ತಿದ್ದ. ನನಗೆ ಈಗ ಅನಿಸ್ತು ಏನ್ ನೋಡ್ಲಿಕ್ಕೆ. ಪ್ರೆಷರ್ ಕುಕ್ಕರ್ ಅದೊಂದು ತಂದು ಕೊಟ್ಬಿಡ್ರಿ, ಅದು ತಂದು ಕೊಟ್ರು. ಮುಂದೆ ಏನಾಯ್ತು, ಮನೆಯೊಳಗೆ ವರ್ಷ ಎರಡು ವರ್ಷ ಮಕ್ಕಳು, ಇವಳ ಬಟ್ಟೆ ಒಗಿಲಿಕ್ಕೆ ಹಿಂದ್ಗಡೆ ಹೋದ್ಲು, ಅವನ ಆಫೀಸಿಗೆ ಹೋದ. ಇವ ಮಕ್ಕಳು ಹೋಗಿ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿಬಿಟ್ರು. ಇಡೀ ಮನೆ ಬೆಂಕಿ ಹತ್ತಿರುತ್ತೆ. ಇದನ್ನು ಮೊದಲೇ ನಾವು ಗುರುತಿಸ್ಬೇಕು. ದೋಷ ದೃಷ್ಟಿ, ದೋಷ ದೃಷ್ಟಿ ಅಂದ್ರೆ ನೀವು ವಿಕಾಸ ಆಗಬಾರ್ದು ಅರ್ಥಲ್ಲ, ಡೆವಲಪ್ ಆಗಬಾರ್ದು ಅಂತ ಅರ್ಥಲ್ಲ, ನೀವು ಮುಂದುವರಿಬಾರ್ದು ಅಂತ ಅರ್ಥಲ್ಲ. ಆದ್ರೆ ಮುಂದುವರಿಯುವ ಮಾಧ್ಯಮಗಳಲ್ಲಿ, ಮುಂದುವರಿಯುವ ಹೆಜ್ಜೆಗಳಲ್ಲಿ ಅಲ್ಲಿ ಏನು ದೋಷ ಇದೆ ಅನ್ನೋದನ್ನ ಗುರುತಿಸ್ತಾ ಗುರುತಿಸ್ತಾ ಹೋದ್ರೆ ಎಚ್ಚರವಾಗಿರ್ತೀವಿ. ದೋಷ ದೃಷ್ಟಿಯ ಮುಹುಹು ಮುಹುಹು ಮತ್ತೆ ಮತ್ತೆ ವಿರಜ್ಯ, ನೀನು ಅವುಗಳಿಂದ ನಿವೃತ್ತನಾಗು. ಇದು ಎಲ್ಲ ಸಾಧ್ಯ ಇದೆ ಯಾವಾಗ ಅಂದ್ರೆ ಸ್ವಲಕ್ಷೇ ನಿಯತಾವಸ್ಥ, ಸ್ವಲಕ್ಷೇ ನಿಯತ ಅಂತರೇಂದ್ರಿಯ ನಿಗ್ರಹ. ಸ್ವಲಕ್ಷೇ ನಮ್ಮ ನಮ್ಮ ನಮ್ಮ ನಮ್ಮ ಮನೋಪ್ರವೃತ್ತಿಯಲ್ಲಿ ನಮಗೆ ನಮ್ಮದೇ ಆದ ಹಿಡಿತ ಇರಬೇಕು. ನಮ್ಮ ನಮ್ಮ ಮನೋಪ್ರವೃತ್ತಿಯಲ್ಲಿ ನಮ್ಮಲ್ಲಿ ಯಾವ ಪ್ರವೃತ್ತಿ ಇದೆಯೋ ಆ ಪ್ರವೃತ್ತಿ, ಆ ಪ್ರವೃತ್ತಿಯಲ್ಲಿ ನಮ್ಮದೇ ಆದಂತ ಹಿಡಿತ ಇರಬೇಕು. ಸ್ವಲಕ್ಷೇ ನಿಯತ ಅವಸ್ಥಾ ಮನಸಃ ಶಮ ಉಚ್ಯತೆ. ಇದನ್ನೇನು ಕೇಳ್ತಾರೆ? ಶಮ ಅಂತರೇಂದ್ರಿಯ ನಿಗ್ರಹ. ತಮ್ಮಲ್ಲೇ ತಾವು ತಮ್ಮಂತೆಯೇ ತೃಪ್ತವಾಗಿರುವುದು, ಇದ್ದ ಪ್ರವೃತ್ತಿಗಳನ್ನು ನಿಯಂತ್ರಿಸು. ಹೊರಗಿಂದಲ್ಲ, ಒಳಗೆ ನಮ್ಮ ಒಳಗಿನ ಪ್ರವೃತ್ತಿ ನಿಯಂತ್ರಿಸು. ಇದನ್ನ ಮೀರಿ ಹೊರಗೆ ಮತ್ತೆ ಅನೇಕ ಅವಕಾಶಗಳು ಇರ್ತವೆ. ಆಕರ್ಷಣೀಯ, ಈಗಂತೂ ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಈಗಿನ ಕಾಲಕ್ಕೆ. ಈವನ್ ಆರ್ಷ ಸ್ಪಂದನ ಇದನ್ನು ಮಾರ್ಕೆಟ್ ಮಾಡಬೇಕಲ್ಲ. ಮತ್ತು ಆರ್ಷ ಸ್ಪಂದನ ಅಂತ ನಾವು ಹೆಡ್ಲೈನ್ ಕೊಟ್ಟೇವಲ್ಲ, ಅದು ಮಾರ್ಕೆಟಿಂಗ್ ಹೆಡ್ಲೈನ್ ಅಂತ. ಥ್ಯಾಂಕ್ ಗಾಡ್, ಅದು ಹೆಂಗೆ ನನಗೆ ಹೊಳಿತು ಹೊಳಿತು ಅನ್ನೋ ಹೆಸರು ಕೊಟ್ಬಿಟ್ಟು. ಆಮೇಲೆ ಸ್ವಾಮೀಜಿ ಭಾರಿ ಮಾರ್ಕೆಟಿಂಗ್ ಮಾಡ್ತೀರಿ ನೋಡ್ರಿ ನೀವು, ಯಾಕಂದ್ರೆ ಆರ್ಷ ಸ್ಪಂದನ ಸ್ವಾಮೀಜಿ ಏನು ಚಂದ ಹೆಸರು ಕೊಟ್ಟಿರಿ ನೀವು. ಎಲ್ಲಿಂತಂದ್ರೆ ಮಾರ್ಕೆಟಿಂಗು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಇವತ್ತಿನಕ ನನ್ನನ್ನ ಎಲ್ಲರೂ ಮಾರ್ಕೆಟ್ ಮಾಡ್ಯಾರ, ನನಗೇನು ಮಾರ್ಕೆಟಿಂಗ್ ಮಾಡ್ಯಾರ ನನಗೆ ಗೊತ್ತಿಲ್ಲ ಅಂತ. ಅದು ಲಕ್ಕಿಲಿ ಆ ಹೆಸರು ಸಿಕ್ತು ನನಗದು. ನನಗೆ ಯಾವ ನೆಟ್ನಲ್ಲಿ ಎಲ್ಲಿ ಓಪನ್ ಮಾಡಿದ್ರೆ ಇಲ್ಲೋ ಮಾರ, ನೆಟ್ನಲ್ಲೂ ಇಲ್ಲ, ಏನಿಲ್ಲ. ಏನ ಅಕಸ್ಮಾತ್ ನನಗೆ ಅನಿಸ್ತು ಇದೊಂದು ಸ್ಪಂದನ ಅಂತೇಳಿ, ಅದನ್ನು ಆಶ ಸ್ಪಂದನ ಅಂತ. ಸೊ ಈವನ್ ಸ್ಪಿರಿಚುವಲ್ ಫೀಲ್ಡ್ ಹ್ಯಾಸ್ ಟು ಬಿ ಮಾರ್ಕೆಟೆಡ್. ಎಲ್ಲ ಕಡೆಗೂ ಮಾರ್ಕೆಟಿಂಗ್ ಬೇಕು. ಈಗ ಮಾರ್ಕೆಟಿಂಗ್ ಬರೀ ಇವನು ಅಂತ ಏನು, ಅದೆಲ್ಲ ಮೊಬೈಲ್ ನೋಡ್ತಾ ಇರ್ತೀಯ, ಏನು ಮಾಡ್ರಿ ಸ್ವಾಮಿ, ಬ್ಯಾಂಕಿನವರು ಇಷ್ಟೊಂದು ಕಳಿಸ್ಕೊಡ್ತಾರೆ ಪ್ರೋಗ್ರಾಮ್ಸ್ಗಳನ್ನು, ಅವರೆಲ್ಲ ಮಾರ್ಕೆಟಿಂಗ್ ಮಾಡ್ತಿರ್ತಾರೆ ಸ್ವಾಮೀಜಿ. ಅವನಿಗೂ ಮಾರ್ಕೆಟಿಂಗ್, ಎಲ್ಲರಿಗೂ ಮಾರ್ಕೆಟಿಂಗ್. ಇಲ್ಲೇನು ಮಾರ್ಕೆಟಿಂಗ್ ಈಗ ಅದ ನೋಡ್ರಿ. ಬಾಹ್ಯೇಂದ್ರಿಯ ನಿಗ್ರಹ, ಬಾಹ್ಯೇಂದ್ರಿಯ ಇಷ್ಟು ಮೀರಿಯೂ ನಿಮ್ಮನೆಯೊಳಗೆ ಟಿವಿ ಬಂದು ಕೊಡ್ತಾವೆ, ಇಷ್ಟು ಮೀರಿಯೂ ನಿಮ್ಮನೆಯೊಳಗೆ ಆಭರಣ ಬಂದು ಕೊಡ್ತಾವೆ, ಇಷ್ಟು ಮೀರಿಯೂ ಕೂಡ ನಿಮ್ಮ ಬಟ್ಟೆಗಳು ಬಂದು ಕೊಡ್ತಾವೆ. ಎಲ್ಲ ಮೀರಿ ಮೀರಿ ನೀವು ಬಯಸದೇ ಇದ್ದಂಥ ವಸ್ತುಗಳು ಅವೆಲ್ಲವೂ ನಿಮಗೆ ಒದಗಿ ಬರ್ತಾವೆ. ನೀವು ಆಕರ್ಷಿತರಾಗ್ತಿರೋ ಅಥವಾ ನೀವು ಅದನ್ನ ನಿಗ್ರಹಿಸ್ಕೋತಿರೋ ಅದು ನಿಮಗೆ ಬಿಟ್ಟದ್ದು. ಹಾಗೆ ಹೊರಗಿರುವ ವಸ್ತುಗಳನ್ನ ನಾವು ನಿಗ್ರಹಿಸ್ಕೊಂಡ್ರೆ ಅದಕ್ಕೆ ದಮ ಅಂತ ಕರೀತಾರೆ. ಒಳಗಿರುವ ಪ್ರವೃತ್ತಿಗಳನ್ನು ನಿಗ್ರಹಿಸ್ಕೊಂಡ್ರೆ ಅದರ ಶಮ. ಗೊತ್ತಾಯ್ತಾ? ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.